ಅರ್ಹ ಫಲಾನುಭವಿಗಳು. ಮಾಲೀಕತ್ವದ ಉದ್ದಿಮೆಗಳು, ಪಾಲುದಾರಿಕೆ ಉದ್ದಿಮೆಗಳು, ರೈತ ಉತ್ಪಾದಕ ಸಂಸ್ಥೆಗಳು, ಸಹಕಾರಿಗಳು, ಸ್ವಸಹಾಯ ಸಂಘಗಳು ಹಾಗೂ ಖಾಸಗಿ ಕಂಪನಿಗಳು, ಸ್ವಸಹಾಯ ಸಂಘಗಳ ಸದಸ್ಯರಿಗೆ ಕಾರ್ಯನಿರ್ವಹಣಾ ಬಂಡವಾಳ ಹಾಗೂ ಸಣ್ಣ ಪರಿಕರಗಳನ್ನು ಖರೀದಿಸಲು ಗರಿಷ್ಠ 40,000 ರೂಪಾಯಿ. ಸಾಮಾನ್ಯ ಮೂಲಭೂತ ಸೌಕರ್ಯ ಸ್ಥಾಪನೆಗೆ ಶೇಕಡಾ 35% ಸಾಲ ಸಂಪರ್ಕಿತ ಸಹಾಯಧನ. ಗರಿಷ್ಠ ಯೋಜನಾ ವೆಚ್ಚ ರೂಪಾಯಿ 10 ಕೋಟಿ ಹಾಗೂ ಗರಿಷ್ಠ ಸಹಾಯಧನ ರೂಪಾಯಿ 3 ಕೋಟಿ. ಬ್ರ್ಯಾಂಡಿಂಗ್ ಹಾಗೂ ಮಾರುಕಟ್ಟೆ ಬೆಂಬಲಿಸಲು ಯೋಜನಾ ವೆಚ್ಚದ ಶೇಕಡಾ 50% ಸಹಾಯಧನ. ಹೆಚ್ಚಿನ ಮಾಹಿತಿಗಾಗಿ ಆಯಾ ಜಿಲ್ಲೆಯ ಜಂಟಿ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಿ. ಪ್ರಕಟಣೆ ಕರ್ನಾಟಕ ರಾಜ್ಯ ಕೃಷಿ ಉತ್ಪನ್ನಗಳ ಸಂಸ್ಕರಣ ಹಾಗೂ ರಫ್ತು ನಿಗಮ ನಿಯಮಿತ ಬೆಂಗಳೂರು. ಮಣ್ಣಿನ ಮಗ ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ರೈತ ಬಾಂಧವರೇ, ಇವತ್ತಿನ ಕಾರ್ಯಕ್ರಮದೊಳಗೆ ನಾವು ತಮಗೆ ಒಬ್ಬ ಹಿರಿಯ ರೈತರ ಪರಿಚಯ ಮಾಡಿಕೊಡ್ತಾ ಇದ್ದೇವೆ. ಅವರ ಪರಿಚಯ ಮಾಡೋದಕ್ಕಿಂತ ಅವರು ಬಹುಶಃ ನಮ್ಮ ಎಲ್ಲ ರೈತರಿಗೆ ಚಿರಪರಿಚಿತವಾದಂಥವರು. ಇಂಡಿ ತಾಲೂಕು ಭತಕುಣಿಕೆ ಗ್ರಾಮದ ಮುದ್ದುಗೌಡ ಭೀಮನಗೌಡ ಪಾಟೀಲ್ ಅವರ ತೋಟದೊಳಗೆ ಇವತ್ತು ನಾವಿದ್ದೀವಿ. ಅವರು ರಾಜ್ಯ ರೈತ ಸಂಘದ ತಾಲೂಕಾ ಅಧ್ಯಕ್ಷರಾಗಿಯೂ ಕೂಡ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅದರ ಜೊತೆಗೆ ಹಿರಿಯ ಸಾವಯವ ಕೃಷಿಕರು, ಸಾಕಷ್ಟು ಪ್ರಯೋಗಗಳನ್ನು ಸಾವಯವ ಕೃಷಿಯೊಳಗೆ ಇಲ್ಲಿ ತನಕ ಮಾಡ್ಕೋತ ಬಂದಿದ್ದಾರೆ. ಬಹಳಷ್ಟು ದೊಡ್ಡ ಅನುಭವ ಅವರದಿದೆ ಸಾವಯವ ಕೃಷಿಯೊಳಗೆ. ಸುಮಾರು ಕಳೆದ 28 ವರ್ಷಗಳಿಂದ ಸಾವಯವ ಕೃಷಿಯನ್ನ ಮಾಡ್ತಾ ಇದ್ದಾರೆ. ಅವರ ಅನುಭವಗಳನ್ನ ನಾವು ಇವತ್ತಿನ ಕಾರ್ಯಕ್ರಮದೊಳಗೆ ತಮಗೆ ಕೇಳಿಸ್ತಾ ಇದ್ದೀವಿ. ನಮಸ್ಕಾರ ಮುದುಗಡ ಪಾಟೀಲ್ ಅವರೇ. ನಮಸ್ಕಾರ ಸರ್. ನಮಸ್ತೆ. ಬಹಳ ದೀರ್ಘಾವಧಿಯಿಂದ ತಾವು ಸಾವಯವ ಕೃಷಿಯನ್ನ ಮಾಡ್ತಾ ಇದ್ದೀರಿ. ಸಾವಯವ ಕೃಷಿ 28 ವರ್ಷಗಳಿಂದ ತಾವು ಮಾಡ್ತಾ ಇದ್ದೀರಿ ಅಂತಂದ್ರೆ ಹೆಂಗ ಇದು ಶುರುವಾಯಿತು? ಯಾಕೆ ಸಾವಯವ ಕೃಷಿಯನ್ನೇ ನಾವು ಮೊದಲಿಂದ ಶುರು ಮಾಡೋಣ ಅನ್ನುವಂತ ಒಂದು ವಿಚಾರಕ್ಕೆ ತಾವು ಬಂದ್ರಿ? ಅಲ್ಲಿಂದ ಮುಂದೆ ಏನೇನಾಯ್ತು ಅನ್ನೋದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಿ ನಮ್ಮ ರೈತರಿಗೆಲ್ಲರಿಗೂ. ನಾವು ಸಾವಯವ ಕೃಷಿ ಮಾಡ್ಲಿಕ್ಕ ಪ್ರೇರಣೆ ಅಂದ್ರಪ್ಪ ಅಂದ್ರೆ ಒಬ್ರು ಹಿರಿಯರಂತ ಇಂಡೋ ಅಮೆರಿಕನ್ ಕಂಪನಿಯ MD ಸಾಹೇಬರು ನಮಗ ದೇಶದ ಆರ್ಥಿಕತೆ ದೇಶದ ಉಳಿಸಬೇಕಾದ್ರೆ ನೀವೆಲ್ಲರೂ ಸ್ವಾವಲಂಬಿಯಾಗಿ ಬದುಕಬೇಕಾದ್ರೆ ನೀವು ನೈಸರ್ಗಿಕ ಕೃಷಿಯನ್ನೇ ಮಾಡಬೇಕು ಅನ್ನುವಂಥ ಒಂದು ದೃಢವಾದ ಒಂದು ನಂಬಿಕೆಯನ್ನು ನಮ್ಮ ಮುಂದಿಟ್ಟಾಗ ನಾವು ಅವತ್ತಿನ ದಿವಸ ಅವರಿಗೆ ನಾವು ಒಂದು ಪ್ರತಿಜ್ಞಾ ವಿಧಿಯನ್ನು ಸ್ವೀಕಾರ ಮಾಡಿದೆವು. ಏನು ಅಂತ ಕೇಳಿದ್ರಂದ್ರೆ ನಾವು ಒಳ್ಳೆಯ ಆಹಾರವನ್ನು ಬೆಳೆದು ಮತ್ತು ಒಳ್ಳೆಯ ಆಹಾರವನ್ನು ಸಮಾಜ ಕೊಡ್ತೇವೆ ಅನ್ನುವಂಥ ಪ್ರತಿಜ್ಞೆ ಅವತ್ತಿನ ದಿವಸ ಅವ್ರ ಮುಂದೆ ಮಾಡಿದ್ದದ. ಹೀಗಾಗಿ ನಾವು 28 ವರ್ಷ ಆಯಿತು ನೈಸರ್ಗಿಕ ಕೃಷಿಯನ್ನು ಮಾಡ್ಕೋತಾ ಬಂದಿದ್ದೆವು. ಅದ್ರ ಜೊತೆಯೊಳಗೆ ರೈತರಿಗಾಗಿ ಅನ್ಯಾಯ ವಿರುದ್ಧ ಹೋರಾಟನೂ ತಾಲೂಕಾದಾಗ ಯಾವಾಗಲೂ ಮಾಡ್ತೇವೆ. ಆ ತಾಲೂಕಾದಾಗ ರೈತ ಹೋರಾಟ ಸಮಿತಿಯೊಳಗೆ ನಾನು ತಾಲೂಕು ಅಧ್ಯಕ್ಷ ಇದ್ದರಿಂದ ಯಾವುದೇ ಒಂದು ಕಾರ್ಯಕ್ರಮದೊಳಗೆ ರೈತರಿಗೆ ಪ್ರೇರಣೆಯಾಗುವಂತಹ ನೈಸರ್ಗಿಕ ಕೃಷಿಯನ್ನು ನಾನು ಯಾವಾಗಲೂ ಅವರ ಮನದಲ್ಲಿ ಬಿತ್ತರಿಸ್ತೇನೆ. ಯಾಕಂತ ಕೇಳಿದ್ರಂದ್ರೆ ದೇಶ ಅಪೌಷ್ಟಿಕತೆಯಿಂದ ಈಗ ಬಳಲಗತ್ತದ. ಅದರ ಸಲುವಾಗಿ ಎಲ್ಲರೂ ಪೌಷ್ಟಿಕ ಆಹಾರವನ್ನು ಊಟ ಮಾಡಬೇಕು, ಪೌಷ್ಟಿಕ ಆಹಾರವನ್ನು ನಾವು ಸಮಾಜ ಕೊಡಬೇಕು. ಆವಾಗ ಮಾತ್ರ ನಾವು ನಿಜವಾಗ ರೈತರು ಅನ್ನುವಂಥ ಒಂದು ನನ್ನ ಭಾವನೆ. ಯಾಕಂತ ಕೇಳಿದ್ರಂದ್ರೆ ಸಣ್ಣವನಲ್ಲೋ ಪುಣ್ಯವಂತ, ಕಣ್ಣು ತೆರೆದು ನೋಡು ಒಕ್ಕಲಿಗ ಅಧ್ಯಕ್ಷದಿಂದ ಶ್ರುತಿ ಸಾರ್ತದ. ಆ ಶ್ರುತಿ ಸಾರಬೇಕಾದ್ರೆ ನಾವು ಪೌಷ್ಟಿಕತ ಆಹಾರ ಒಳ್ಳೆಯ ಆಹಾರವನ್ನು ನಾವು ತಿಂದು ಸಮಾಜ ಕೊಟ್ಟದ್ದಾದ್ರೆ ನಮ್ಮ ಭಾಜನಕ್ಕೆ ನಾವು ಕೀರ್ತಿ ಪಡೆದಂಗೆ. ಅದಕ್ಕಾಗಿ ನಾವೆಲ್ಲ ರೈತ ಅಣ್ಣ ತಮ್ಮರಲ್ಲಿ ಕಳಕಳಿಯಿಂದ ಕೇಳ್ಕೊಳ್ಳೋದೇನೆಂದ್ರೆ ರಸಾಯನ ಮುಕ್ತ ಒಂದು ಕೃಷಿಯನ್ನು ನಾವು ಆಧರಿಸಿದ್ರೆ ನಾವು ಆರ್ಥಿಕತೆಯೊಳಗೆ ಮುಂದೆ ಬರಲಿಕ್ಕೆ ಶಕ್ಯ ಅದನ್ನುವಂತ ದೃಢ ನಂಬಿಕೆಯನ್ನು ರೈತರಿಗೆ ಈ ಮೂಲಕ ನಾನು ರೈತರಿಗೆ ತಿಳಿಸ್ತಾ ಇದ್ದೆ. ತಮ್ಮ ಕೃಷಿ ಬಗ್ಗೆ ಒಂದ್ ಸ್ವಲ್ಪ ಪರಿಚಯ ಮಾಡಿಕೊಳ್ತೀರಿ. ಭತ್ತಗುಣಿಕೆ ಒಳಗ ತಮ್ಮ ಹೊಲ ಎಷ್ಟದ ಮತ್ತೆ ಏನೇನು ಬೆಳೆ ಬೆಳೀತಾ ಇದ್ದೀರಿ? ಮನೆ ಒಳಗ ಎಷ್ಟು ಜನ ಇದ್ದೀರಿ? ಯಾವ ರೀತಿ ತಮ್ಮ ಕೃಷಿ ನಡ್ಕೊಂಡು ಬಂದದ? ನಾವು ಭತ್ತಗುಣಿಕೆ ಗ್ರಾಮದೊಳಗ ನನಗೆ 4 ಎಕರೆ ಜಮೀನು ಇರುವುದರಿಂದ 4 ಎಕರೆ ನೈಸರ್ಗಿಕ ಕೃಷಿನೇ ಮಾಡುವುದರಿಂದ ನಮ್ಮಲ್ಲಿ ಇರುವವರು 4 ಜನ, 4 ಟೋಟಲ್ 4 ಜನ. ಆದ್ರೆ ನಮ್ಮಲ್ಲಿ ಇರುವ ದನಗಳು ಎಷ್ಟು? 8. ಯಾಕೆ ಕೇಳಿದ್ರೆ ನೈಸರ್ಗಿಕ ಕೃಷಿ ಮಾಡ್ಬೇಕಪ್ಪ ಅಂದ್ರೆ ನಮಗೆ ಹೆಂಗ ಪ್ರಪಂಚ ಮಾಡೋರಿಗೆ ಸತಿ ಹ್ಯಾಂಗ ಜೊತೆ ಇರಬೇಕು, ಹಾಂಗ ಒಕ್ಕಲ್ತನ ನೈಸರ್ಗಿಕ ಕೃಷಿ ಮಾಡೋರಿಗೆ ದನಕರುಗಳು ಮಾತ್ರ ಜೊತೆ ಇದ್ರೆ ಮಾತ್ರ ನೈಸರ್ಗಿಕ ಕೃಷಿ ಮಾಡಕ್ ಶಕ್ಯ ಅದ. ಇಲ್ಲಕರ ಇಲ್ಲ. ಯಾಕಂದ್ರೆ ನಾವು ಹಂಬಲಿಸ್ತೇವೆ, ಮನ್ಯಾಗ ಮಕ್ಕಳಿದ್ರೆ ಮನಿ ಚಂದ ಐತೆವು, ಹಾಂಗ ಒಕ್ಕಲ್ತನದೊಳಗ ದನಕರ ಇದ್ರೆ ಚಂದ ಅನ್ನುವಂಥ ಭಾವನೆ ನಂದು. ಅದಕ್ಕಾಗಿ ದಯಮಾಡಿ ಎಲ್ಲ ರೈತನ ತಮ್ಮರು ದೇಶೀಯ ಹಸುಗಳನ್ನು ಅಥವಾ ದೇಶೀಯ ತಳಿಯ ಎಮ್ಮೆ ಆಡು ಕುರಿ ಕೋಳಿ ಸಾಕಾಣಿಕೆ ಮಾಡದೇ ಆದ್ರೆ ನಾವು ಪ್ರಗತಿ ಕಾಣಲಿಕ್ಕೆ ಶಕ್ಯ ಅದ ಅನ್ನುವಂಥ ಭಾವನೆ. ಯಾವ್ಯಾವ ಬೆಳೆಯನ್ನ ಬೆಳೀತಾ ಇದ್ದೀರಿ ಮತ್ತು ಸಾವಯವದೊಳಗೆ ಏನೇನು ಪ್ರಯೋಗಗಳನ್ನ ತಾವು ಮಾಡ್ಕೊಂಡು ಬಂದಿರಿ ಇಲ್ಲಿ ತನಕ? ನಾನು ಸಾವಯವದೊಳಗೆ ಮುಖ್ಯವಾಗಿ ಬೀಜಾಮೃತ, ಘನಾಮೃತ ಮತ್ತು ದಶಪರ್ಣಿ, ಅಗ್ನಿಯಾಸ್ತ್ರ, ಬ್ರಹ್ಮಾಸ್ತ್ರ ಮತ್ತು ನೀಮಾಸ್ತ್ರ, ಅದರ ಜೊತೆಗೆ ಹುಳಿಮಜ್ಜಿಗೆ ಜೀವಾಮೃತ ಇವನ್ನೆಲ್ಲ ಬಳಕೆ ಮಾಡುದು. ಈ ತಯಾರ ಮಾಡೋ ವಿಧಾನ ಒಂದೆರಡು ಹೇಳ್ತೀನಿ. ಈಗ ಹುಳಿ ಮಜ್ಜಿಗೆ ಅದ, ದೇಶೀ ದನಗಳ ಹುಳಿ ಮಜ್ಜಿಗೆ ನಾವು ಔಷಧ ರೂಪದಾಗ ಬಳಕೆ ಮಾಡಬೇಕಪ್ಪ ಅಂದ್ರ ಶೇಖರಣೆ ಮಾಡಿದ ಹುಳಿ ಮಜ್ಜಿಗೆ 30 ದಿವಸದ ನಂತರ 190 ದಿವಸ ತನ ಅವಧಿಯೊಳಗೆ ಅದು ಔಷಧವಾಗಿ ನಮ್ಗೆ ಪರಿಣಮಿಸ್ತದ. ಇದಕ್ಕೆ ಹೋಗೋದ ರೋಗಪ್ಪ ಅಂದ್ರೆ 4 ರೋಗ ಕಂಟ್ರೋಲ್ ಆಗ್ತದೆ. ಬಿಳಿ ಶೀರ, ಬಿಳಿ ಹೇನ, ತಾಂಬೂರ ರೋಗ, ಎಲಿಚಿಕ್ ರೋಗ, ಇವು 4 ರೋಗ ಹತೋಟಿಗೆ ತಗೊಳಕ ಈ ಹುಳಿ ಮಜ್ಜಿಗೆ. ಈ ಹುಳಿ ಮಜ್ಜಿಗೆಯನ್ನು 100 ಲೀಟರ್ ನೀರಿಗೆ 3 ಲೀಟರ್ ಬಳಸದ್ದೇ ಆದ್ರೆ ನಾವು ಯಶಸ್ಸು ಕಾಣೋದಕ್ಕೆ ಶಕ್ಯ. ಅದ್ರ ಜೊತೆಗೆ ಇನ್ನು ವೈರಸ್ ಅಟ್ಯಾಕ್ ಆಯಿತು ಅಂದ್ರೆ 1-2 ಕೆಜಿ ಬೆಳ್ಳುಳ್ಳಿ, 1/2 ಕೆಜಿ ತಂಬಾಕ, 1 ಕೆಜಿ ಹಸಿಮೆಣಸಿನಕಾಯಿ ಖಾರ, ಇದ್ರ ಜೊತೆಗೆ ಸ್ವಲ್ಪ ಮೆಣಸಿನಕಾಳು ಅಥವಾ ಲವಂಗ ಇವುಗಳನ್ನ ಬೆರೆಸಿ ನಾವು 48 ಗಂಟೆ ನೆನೆಯಿಟ್ಟು ಆ ಔಷಧವನ್ನು ಸೋಸಿ ನಾವು ಪ್ರತಿ 1 ಲೀಟರ್ಗೆ 13-14 ml ಬಳಸದ್ದೇ ಆದ್ರೆ ವೈರಸ್ ಅಟ್ಯಾಕ್ ತಳ್ಳಿಕ್ಕೆ ಶಕ್ಯ. ನಂಜಾಣು ರೋಗ, ಅದಕ್ಕಾಗಿ ಇಂಥ ಅನೇಕ ಇನ್ನು ನೀಮಾಸ್ತ್ರ, ಅಗ್ನಿಯಾಸ್ತ್ರ, ಬ್ರಹ್ಮಾಸ್ತ್ರ ಇವೆಲ್ಲ ನಾವು ತಯಾರು ಮಾಡಬೇಕಾಗಿದೆ. ಅವಕ್ಕೆಲ್ಲ ಈಗ ದಶಪರ್ಣಿ, ದಶಪರ್ಣಿ ಅಂದ್ರೆ ಉದ್ದೇಶ ಅಂದ್ರೆ ಏನು ಅಂತಂದ್ರೆ 10 ಎಲೆಗಳ ಒಂದು ಎಲೆಗಳನ್ನು ನಾವು 1 ಕಿಲೋ ಅಥವಾ 2.5 ಕಿಲೋ ಶೇಖರಣೆ ನಮಗೆ ಅವಶ್ಯಕ ಅನುಗುಣವಾಗಿ ಶೇಖರಣೆ ಮಾಡಿ ಅವನ್ನ ಸಣ್ಣಗೆ ಯಾರದು ಅದು ಕನಿಷ್ಠ 48 ಗಂಟೆ, ಹೈಯೆಸ್ಟ್ ಅಪ್ಪ ಅಂದ್ರೆ 20-40 ದಿವಸ ಇಟ್ಟು ಅದರೊಳಗೆ ಬಂದ ಸೋಸಿದ ನೀರನ್ನು ನಾವು ಅದರ ಜೊತೆಗೆ ಸ್ವಲ್ಪ ಗೋಮೂತ್ರವನ್ನು ಬಳಸಿದ್ದೆ ಆದ್ರೆ ಸೇರಿಸಿ ಸೋಸಿ ಬೆಳೆಗಳೇ ಹೊಡೆದಿದ್ದೆ ಆದ್ರೆ ಏನಾಗ್ತದೆ ಕೇಳಿದ್ರಂದ್ರೆ ಈ ಕೀಟದ ಬಾಧೆಯನ್ನು ತಡಲಿಕ್ಕೆ ಶಕ್ತಿ. ಇನ್ನು ನಮ್ಗೆ ಕೆಲವೊಂದು ಕಡೆ ಏನಾಗಿದೆ ಶೈನಿಂಗ್ ಬೇಕಾಗಿದೆ, ಅದು ಶೈನಿಂಗ್ ಅಂದ್ರೆ ಹೊಳಪು ಬೇಕಾಗಿದೆ. ಅಂತ ಹೊತ್ತಿನ ನಾವು ಏನು ಮಾಡ್ಬೇಕಪ್ಪ ಅಂದ್ರೆ ನಮ್ಮದೇ ಆದ ದೇಶೀಯ ಒಂದು ವಸ್ತುಗಳನ್ನು ಬಳಕೆ ಮಾಡ್ಬೇಕಪ್ಪ ಅಂದ್ರೆ 200 ಗ್ರಾಮ ಕರಿಯಳ್ಳ, 200 ಗ್ರಾಮ ಜ್ಯೇಷ್ಠ ಮದ, ಇವು ಎರಡನ್ನು ಕೂಡಿಸಿ 1 ಲೀಟರ್ ನೀರಿನೊಳಗೆ 1 ಉಕ್ಕು ಬರತನ ಕಾಶಿ 48 ಗಂಟೆ ಅದಕ್ಕೆ ಸ್ತಬ್ಧವಾಗಿಟ್ಟು ಮ್ಯಾಗಿನ ತಿಳಿನೀರು ನಾವು ತೆಗೆದು ಔಷಧ ರೂಪವಾಗಿ ಪ್ರತಿ ಲೀಟರಿಗೆ 7-8 ml ಹಾಕಿ ಔಷಧ ಹೊಡೆದಿದ್ದೆ ಆದ್ರೆ ನೀವು ಹೊಳಪ ಅಂದ್ರೆ ಕಾಯಿ ಶೈನಿಂಗ್ ಬರ್ಲಿಕ್ಕೆ ಬಹಳ ಶಕ್ಯ. ಅಂದ್ರೆ ಇದು ಆಹಾರದಾಗೂ ತೊಂದರೆ ಇಲ್ಲ, ಆರೋಗ್ಯದಾಗ ತೊಂದರೆ ಇಲ್ಲ, ಮತ್ತು ಆರ್ಥಿಕತೆಗೂ ತೊಂದರೆ ಇಲ್ಲ. ನಾವು ಸರಳ ಜೀವಿಗಳಾಗಬೇಕಪ್ಪ ಅಂದ್ರೆ ನಾವು ಸ್ವಂತ ಮಾಡೋದು ಕಲಿಬೇಕಾಗಿದೆ. ಇನ್ನು ಬೇವಿನ ಎಣ್ಣೆ ಅಥವಾ ಬೇವಿನ ಕಷಾಯ, ಬೇವಿನ ಬೀಜನ ಒಂದು 5-6 ಕೆಜಿ ಬೇವಿನ ಬೀಜನ ಅರದು ಅದರ ಜೊತೆಗೆ ಸ್ವಲ್ಪ ಬೇವಿನ ತಪ್ಪಲ ಸ್ವಲ್ಪ ಕುಟ್ಟಿ ಹಾಕಿ ಅದನ್ನು ನಾವು ಕನಿಷ್ಠ ಇಲ್ಲಾಂದ್ರೂ ಜೊತೆಗೆ 12-16 ದಿವಸದ ನೆನೆಯಿಟ್ಟು ಅದು ಸೋಸಿ ತೆಗೆದು ಹೊಡೆದ್ರೆ ಈ ಏನು ಹುಳಗಳು ಉತ್ಪಾದನೆ ಮಾಡ್ತಾವಲ್ಲ ಆಗುವಂಥ ಇರುವಂಥ ಮೊಟ್ಟೆ ಮತ್ತು ಆ ಸಣ್ಣ ಕೀಟಗಳ ನಿರ್ವಹಣೆಯನ್ನು ಮಾಡಲಿಕ್ಕೆ ಶಕ್ತಿ. ಇಂಥ ಹಲವಾರು ಔಷಧ ರೂಪಗಳನ್ನು ಇನ್ನು ಭಾಳ ಅದಾವ್ರಿ, ಆದ್ರೆ ಕೆಲವೊಂದು ಔಷಧಗಳನ್ನ ತಮಗೆ ತಿಳಿಪಡಿಸಿದ್ದೀನಿ. ಇನ್ನು ಮುಂದೆ ಪಶುಸಂಗೋಪನೆ ಸ್ವಲ್ಪ ಬರಬೇಕನ್ನೋ ಇಚ್ಛೆ ಅದ. ನಾವು ರೈತರು ಯಾವಾಗಲೂ ಪಶುಸಂಗೋಪನೆ ಮಾಡೋ ರೈತರು ಎಲ್ಲರೂ ಏನು ಮಾಡಬೇಕಾಗ್ಯದ ಅದು ಕೇಳಿದ್ರಂದ್ರೆ ಮೊದಲು ಸವಾಲು ಮಾಡಬೇಕು. ಔಷಧ ಅಂಗಡಿಯೊಳಗಿನ ಔಷಧಕ್ಕಿಂತ ನಮ್ಮ ಆಯುರ್ವೇದಿಕ ಔಷಧ ಬಹಳ ಒಳ್ಳೆಯದನ್ನೋದು ಮತ್ತು ಆರೋಗ್ಯಕ್ಕೆ ಯಾವುದು ಪ್ರಾಣಿಗಳ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರೋದಂತ ಭಾವನೆ ಮಾಲ್ ನಮ್ಮಲ್ಲಿ ಬರಲೇಬೇಕು. ಯಾಕೆ ಅದು ಕೇಳಿದ್ರಂದ್ರೆ ಈ ಮೆಡಿಸನ್ ಇಂಗ್ಲೀಷ್ ಮೆಡಿಸನ್ ಏನವ ರಸಾಯನ ಯುಕ್ತ ಇರ್ತಾವೆ, ಆದ್ರೆ ನಮ್ಮ ಆಯುರ್ವೇದಿಕನ್ನ ರಸಾಯನ ಮುಕ್ತ ಇರ್ತಾವೆ. ಈ ರಸಾಯನ ಮುಕ್ತ ಇರುವುದರಿಂದ ದೇಹದ ಯಾವ ಭಾಗಕ್ಕೆ ಯಾವ ಪರಿಣಾಮ ಬೀರಲಿಕ್ಕೆ ಶಕ್ಯನೇ ಇಲ್ಲ, ಅದರಿಂದ ಪರಿಣಾಮ ಬೀರ್ತದೆ. ಅದಕ್ಕಾಗಿ ಆ ಔಷಧಗಳನ್ನ ಬಳಕೆ ಮಾಡದೆ ನಮ್ಮದೇ ಆದ ದೇಶಿ ಉದಾಹರಣೆ ಹೇಳಬೇಕು ಅಂತ ಕೇಳಿದ್ರೆ ಅಂದ್ರೆ ಮುಂಜಾಗ್ರತಾ ಕ್ರಮವಾಗಿ ರಾಸುಗಳಿಗೆ ಒಂದು ರೋಗ ಬಂದದ ಅನ್ನೋದು ತಿಳ್ಕೊಬೇಕಪ್ಪ ಅಂತ ಕೇಳಿದ್ರೆ ರೈತರು ಜಾಗೃತಿ ಇರಕ್ಕೆ ಮುಂಜಾಗ್ರತಾ ಕ್ರಮ ಏನು ಮಾಡ್ಬೇಕಪ್ಪ ಅಂದ್ರೆ ರಾಸು ಕಿವಿಗಳನ್ನು ಕೆಳಗೆ ಬಿಟ್ಟು ಕಣ್ಣುಗಳನ್ನು ಜೋಲು ಹಾಕಿ ಅಥವಾ ಮೂಗಿನ ಸೊಳ್ಳೆಗಳು ಒಣಗಿತ್ತು ಅಂದ್ರೆ ಅದಕ್ಕೆ ಜಡ್ಡು ಬಂದದ ರೋಗ ಬಂದದ ತಿಳ್ಕೊಳ್ಳೇಬೇಕು. ನಾವು ಆ ಹೊತ್ತಿನಾಗ ಪ್ರಥಮೋಪಚಾರವಾಗಿ ನಾವು ಏನು ಬೇಳ್ಬೇಕಂದ್ರೆ ನಮ್ಮೆಲ್ಲರೂ ಸಾರಾಸಾಗಿ ಎಲ್ಲ ಕಡೆ ಸಿಗುತ್ತೆ ಲಕ್ಕಿ ಅದು ಸಿಗ್ತದೆ. ಆ ಲಕ್ಕಿಯನ್ನು 1-2 ಹನಿ ಮುಗನಾಗ ಮತ್ತು 2 ಹನಿ ಕಿವಿಯಾಗ ಹಿಂಡಿದ್ರೆ ನೀವು 10 ದಿವಸ ಬಿಟ್ಟು ಡಾಕ್ಟರ್ ಬರುತ್ತಾನ ಅಥವಾ ಯಾರು ವೈದ್ಯಕ ಔಷಧ ಹಾಕೋತಾನ ಅದು ಒಂದು ಲೆವೆಲ್ ಕಾಯ್ಕೊಳ್ಳೋ ಶಕ್ತಿ ಅದಂತದ. ಅಂಥ ಶಕ್ತಿ ಲಕ್ಕಿಯನ್ನು ತಾವು ಬಳಸಿದ್ರಿ ಆದರೆ ಮುಂಜಾಗ್ರತವಾಗಿ ಬಳಸಿದ್ರಿ ಅಂದರೆ ನೀವು ಆ ರೋಗವನ್ನು ಮತ್ತು ಹ್ರಾಸುಗಳನ್ನು ಉಳಿಸ್ಕೊಳಕ್ ಶಕ್ಯದ ಮತ್ತು ಅಟ್ಟೆ ಆರ್ಥಿಕತೆನೂ ಉಳಿಸ್ಕೊಳಕ್ ಶಕ್ಯದ ಅನ್ನೋಂಥ ಭಾವನೆ ನಂದು. ಈ ಪ್ರಮಾಣದಾಗ ನಾ ಎಷ್ಟೋ ರೈತರಿಗೆ ಮಾರ್ಗದರ್ಶನವಾಗಿ ಮಾಡೀನಿ, ನಾನು ಸ್ವಂತ ಮಾಡ್ತಾ ಇದ್ದೀನಿ. ಈಗ ತಾವು ಹೇಳಿದ್ರಿ ಸಾಕಷ್ಟು ತಾವು ಸಾವಯವ ಔಷಧಗಳನ್ನು ತಯಾರು ಮಾಡಿರಿ, ಅದರ ಮೂಲಕವಾಗಿ ಕೀಟಗಳ ನಿಯಂತ್ರಣ ಆಯಿತು, ವೈರಸ್ಗಳ ನಿಯಂತ್ರಣ ಆಯಿತು, ರೋಗಗಳ ನಿಯಂತ್ರಣ ಆಯಿತು, ಮಾಡ್ತಾ ಇದ್ದೀರಿ ಅನ್ನುವಂಥದ್ದು ಬಹಳ ಒಳ್ಳೆಯ ವಿಚಾರ. ಅಂದ್ರೆ ಇಲ್ಲಿ ತನಕ ಏನು ತಾವು ಮಾಡ್ಕೋತ ಬಂದಿರಿ ಸುಮಾರು ವರ್ಷಗಳಿಂದ, ನಿಮ್ಮ ಹೊಲದೊಳಗೆ ರೋಗಗಳು ಕೀಟಗಳು ಇವುಗಳ ಬಾಧೆ ಇಲ್ಲ ಅಂತ ಹೇಳಿ ಹೇಳಬಹುದು, ಏನಂತೀರಿ ನೀವು ಇದಕ್ಕೆ? ಈ ನಮ್ಮ ಹೊಲದೊಳಗೆ ರೋಗದ ಬಾಧೆ ಕೀಟದ ಬಾಧೆ ಇಲ್ಲ ಅನ್ನುವಂಥ ಭಾವನೆ ನಾ ಹೇಳಂಗಿಲ್ಲ. ಯಾಕೆ ಹೇಳಂಗಿಲ್ಲ ಅಂತ ಕೇಳಿದ್ರೆ ಅದು ಸೃಷ್ಟಿಯ ಒಂದು ಆಗುಗಳ ಮೇಲೆ ಅವಲಂಬನೆ ಹೊಂದಿರ್ತದೆ. ಯಾವುದೇ ಕೀಟ ಉತ್ಪಾದನೆ ಆಗಬೇಕು ಹುಟ್ಟಬೇಕು ಅಂತ ಹೇಳಿದ್ರೆ ಹವಾಮಾನ ವೈಪರೀತ್ಯೊಳಗೆ ಅದು ಆಗ್ತಿರ್ತದೆ. ಅದಕ್ಕಾಗಿ ನಾವು ಮುಂಜಾಗ್ರತಾ ಕ್ರಮ ಏನು ಮಾಡಬೇಕಪ್ಪ ಅಂತ ಕೇಳಿದ್ರಂದ್ರೆ ನಾವು ಯಾವುದೇ ಫಸಲು ಮಾಡಬೇಕಂದ್ರೆ ಅಂದ್ರೆ ತೋಟಗಾರಿಕಾ ಬೆಳೆ ಮಾಡಬೇಕು ಅಂತಂದ್ರೆ ನಿಮ್ಮ ಸುತ್ತ ಬದಿಯನ್ನು ಸುತ್ತ ಗಿಡಕಂಟಿಗಳಿರಬೇಕು. ಅದು ಕನಿಷ್ಠ ಇಲ್ಲಂದ್ರೆ 3-4 ಫುಟ್ ಎತ್ತರ ಅಟ್ಟೆ ಇರಬೇಕು. ಇಲ್ಲಾಂದ್ರೆ ನೀವು ಸುತ್ತಗಟ್ಟಿ ಏನದ ಒಂದು ದಿಂಡ ಜೋಳ ಮೆಕ್ಕೆಜೋಳ ಸಜ್ಜಿ ಇಂಥವು ಮಾಡಿದ್ರೆ ಅಂದ್ರೆ ನಿಮಗೆ 100-70% ವೈರಸ್ ತಡಲಿಕ್ಕೆ ಶಕ್ಯ. ಅದ್ರ ಜೊತೆಗೆ ನಾವು ರೈತರಾದವ್ರು ಏನು ಮಾಡಬೇಕಾಗ್ಯದ ಕೇಳಿದ್ರೆ ಯಾವುದೇ ಔಷಧ ಉಪಚಾರ ಕಡಿಮೆ ಬಳಸಬೇಕು ಅಥವಾ ಹೊಡಿಲಾರದೇ ಇರಬೇಕು ಅನ್ನೋಂಥ ಭಾವನೆ ಇತ್ತಂದ್ರೆ ಮೊದಲು ನಾವು ಏನು ಮಾಡ್ಬೇಕಂತ ಕೇಳಿದ್ರಂದ್ರೆ ಹೆಂಗೆ ರಾಕ್ಷಸರಿಗೆ ಹೆಂಗೆ ಆಹಾರ ಇಡ್ತಾರಲ್ಲ ಬಂಡಿಗಟ್ಟಲೆ, ಹಾಂಗೆ ರಾಕ್ಷಸರಿಗೆ ಆಹಾರ ಇಡುವಂಥ ಒಂದು ಕೆಲವೊಂದು ಔಷಧ ಅವ ನಮ್ಮ ವನಸ್ಪತಿ ಅವ ನಮ್ಮ ಹತ್ರ. ಯಾವುವು ನಮ್ಮ ರೈತರಲ್ಲಿ ಅಂದ್ರೆ ಭೆಂಡಿ ಮತ್ತು ಪುಂಡಿ, ಕಾಮಕಸ್ತೂರಿ, ಚೆಂಡು ಹೂವು, ಇವು ರಾಕ್ಷಸರಿಗೆ ಆಹಾರ ಇಡುವಂಥ ಒಂದು ಸ್ಥಳ. ಯಾಕಂದರೆ ನೀವು ಯಾವುದೇ ರೋಗದ ಕೀಟ ಮೊದಲು ಬಂದು ಫಸ್ಟ್ ಎಲ್ಲಿ ವಾಸ ಮಾಡ್ತದೆ ಕೇಳಿದ್ರೆ ಅಂದ್ರೆ ನಾವು ಹ್ಯಾಂಗೆ ಸ್ವಚ್ಛ ಜಾಗ ನೋಡಿ ಕುಂಡಿರ್ತೇವಲ್ಲ ಹಾಂಗೆ ಅವ ಇವು ನಾಲ್ಕುಗಳನ್ನು ಅವಲಂಬಿಸ್ತದೆ. ಅದಕ್ಕಾಗಿ ರೈತರು ತಾವು ಭೆಂಡಿ ಪುಂಡಿ ಮತ್ತು ಚೆಂಡು ಹೂವು ಕಾಮಕಸ್ತೂರಿ ಇವುಗಳನ್ನು ಹೊಲದೊಳಗೆ ಸ್ವಲ್ಪ ಯಾಕಂದ್ರೆ ಬೆಳಿಲಿಕ್ಕೆ ಪ್ರಯತ್ನ ಮಾಡೋದ್ರಿಂದ ನೀವು ರೋಗದ ಮತ್ತು ಕೀಟದ ಹತೋಟಿಯನ್ನು ಮಾಡ್ಕೋಕ್ಕೆ 100-100 ಶಕ್ಯ. ಅಂದ್ರೆ ಎಲ್ಲಾ ರೈತರ ಹೊಲದೊಳಗೆ ಇವೆಲ್ಲ ನೀವೇನು ಹೇಳಿದ್ರೆ 4 ಸಸ್ಯಗಳು ಇರಲೇಬೇಕು ಅಂತೇಳಿ. ಇರಲೇಬೇಕು ಅಲ್ಲಕ್ಕ ನಾನು ವಿಜ್ಞಾನ ಅಂತ ಹೇಳಂಗಿಲ್ಲ, ನಿಮ್ಗೆ ಅನುಭವ ಹಿರಿಯರ ಅನುಭವ. ನಮ್ಮ ಹಿರಿಯರು ಶೇಂಗಾದಾಗ ಪುಂಡಿ ಹಾಕ್ತಿದ್ರು, ಅಲ್ಲಿ ಈಗ ಯಾವುದೇ ತರಕಾರಿ ಒಳಗೆ ಬದ್ನಿ ಗಿಡದಾಗ ಭೆಂಡಿ ಹಾಕ್ತಿದ್ರು, ಅಲ್ಲಿಂದ ಚೆಂಡು ಹಾಕ್ತಿದ್ರು, ಅಲ್ಲಿಂದ ಕಾಮಕಸ್ತೂರಿ ಮತ್ತು ತುಳಸಿ ಇವು ಯಾವಾಗಲೂ ಮನೆ ಸುತ್ತ ಯಾವಾಗಲೂ ಇರ್ತಿದ್ರು. ಯಾಕೆ ಇದು ರೋಗ ಮತ್ತು ಕೀಟದ ಬಾಧೆಯನ್ನು ತಡೆಯುವಂಥ ರೋಗ ನಿರೋಧಕ ಶಕ್ತಿ ಉಳುವಂಥ ಗುಣ. ಈಗ ಭೆಂಡಿ ಮತ್ತು ಪುಂಡಿ ಒಳಗೆ ಏನದ ಕೇಳಿದಂದ್ರೆ ರೋಗ ಒಮ್ಮ ರಾಜವೈಭವ ಭೋಗಸಮ ಹ್ಯಾಂಗ ಕಷ್ಟಕ್ಕೆ ಅಪೇಕ್ಷೆ ಪಡೋಂಗಿಲ್ಲೋ ಹಾಂಗೆ ಪುಂಡಿ ಮತ್ತು ಭೆಂಡಿ ಒಳಗಿದ್ದ ಕೀಟ ಹೊಳ್ಳಿ ಹೊರಗೆ ಹೋಗ್ಲಿಕ್ಕೆ ಅಪೇಕ್ಷೆನೇ ಪಡೋಂಗಿಲ್ಲ. ಅದು ಸ್ವರ್ಗ ತಾಣ ಅದಕ್ಕೆ ಅದಕ್ಕಾಗಿ ಅವುದ್ರನ್ನ ಅದರೊಳಗೆ ಇದ್ದು. ನೀವು ಉದಾಹರಣೆ ಹೇಳ್ಬೇಕಂದ್ರೆ ಭೆಂಡಿ ಗಿಡದಾಗ ಪುಂಡ್ಯಾಗ ನೋಡಿ ಸಾಕಷ್ಟು ಹುಳ ಇರ್ತಾವ. ಯಾಕೆ ಇರ್ತಾವ ಅಂತ ಕೇಳಿದ್ರಂದ್ರೆ ಎಲ್ಲ ಆಶ್ರಯ ಅಲ್ಲೇ ಪಡಿತಾವ, ಆಶ್ರಯ ತಾಣ ಅವಕ್ಕೆ. ಅದಕ್ಕಾಗಿ ಅಂಥ ಆಶ್ರಯ ತಾಣ ನಾವು ಅವ್ಕೆ ಮಾಡಿಕೊಟ್ಟೇವಂದ್ರೆ ಅವು ನಮ್ಮ ಕೀಟದ ಬಾಧೆಗಳನ್ನ ತಡೆದು ಬಿಡ್ತಾವೆ, ಬರಲಿಕ್ಕೆ ಶಕ್ಯನೇ ಇಲ್ಲ. ಅದಕ್ಕಾಗಿ ದಯಮಾಡಿ ರೈತರೆಲ್ಲರೂ ಈ ಅನುಭವದೊಳಗೆ ಭೆಂಡಿ ಪುಂಡಿ ಕಾಮಕಸ್ತೂರಿ ಚೆಂಡು ಹೂವು ಈ ಹೂಗಳ ಇಂಥವುಗಳನ್ನ ಬೆಳೆಯುವುದು ತಾವು ಮಾಡದೇ ಆದ್ರೆ ನಾವು 100-70% ನಾವು ಕೀಟದ ಹತೋಟಿಯನ್ನು ನಮ್ಮಿಂದ ನಾವೇ ಮಾಡ್ಕೋಕಾಗ್ತದೆ. ಮತ್ತು ಅಲ್ಲಿಂದ ಈಗ ಇನ್ನೊಂದು ಹೇಳಬೇಕಂದ್ರೆ ಇತ್ತಿತ್ತಲಾಗಿ ಆತ್ಮ ಸಮಿತಿಯವರು ನಮ್ಮ ಬಿಜಾಪುರ ಜಿಲ್ಲೆಗೆ ಒಂದು ಮಹದ ಉಪಕಾರ ಮಾಡ್ಯಾರ. ಯಾರೇ ತೋಟಗಾರಿಕಾ ಬೆಳೆ ಬೆಳೀತಿದ್ದಾರೆಂದ್ರೆ ಅವ್ರಿಗೆ ಸೋಲಾರ್ ಬೆಳಕನ್ನು ನಾವು ಸಮರ್ಪಿಸಿ ಕೊಟ್ಟಿದ್ದಾರೆ ನಮಗೆ. ಉದಾಹರಣೆಗೆ ನಮ್ಮಲ್ಲಿ ಸದ್ಯ ಈಗ ನಮ್ಮಲ್ಲಿ ಈಗ ಟೊಮೆಟೊ ಮತ್ತು ಬದನೆ ಹಚ್ಚಿದೆವು, ಅದರೊಳಗೆ ಈ ಆತ್ಮ ಸಮಿತಿಯವರು ಕೊಟ್ಟ ಸೋಲಾರ್ ಅದ ಈಗ ಸದ್ಯ ನೋಡ್ತಾರೆ. ಯಾರು ರೈತರು ವೀಕ್ಷಣೆ ಬರ್ತಿದ್ರೆ ಬರಲಿ ನೋಡಲಿ. ಇದರಿಂದ ಎಷ್ಟು ಅಂದ್ರೆ ಒಂದು ಕನಿಷ್ಠ ಒಂದು ದಿವಸಕ್ಕೆ 1-2 ಲಕ್ಷ 3 ಲಕ್ಷ ತನೂ ಹುಳ ಅದರೊಳಗೆ ಬೀಳ್ತಾವ. ಹಿಂಗ 10-8 ದಿವಸ ಬಿದ್ದಾಕರ ಈ ಸುತ್ತ 1.5 ಕಿಲೋಮೀಟರ್ ಹುಳಗೆಲ್ಲ ಕಲಾಸ ಆಗಿಬಿಡ್ತಾವ. ಅಂದ್ರೆ ನಮಗೆ ರೋಗ ಬರೋ ಚಾನ್ಸಸ್ಸೇ ಕಡಿಮೆ ಆಗಿಬಿಡ್ತದೆ, ಕೀಟದ ಹತೋಟಿ ಮಾಡಲಿಕ್ಕೆ ನಮ್ಗೆ ಶಕ್ಯ ಆಗ್ತದೆ. ಅದಕ್ಕಾಗಿ ಈ ಆತ್ಮ ಸಮಿತಿಗೊಂದು ನಾವು ನಮ್ಮ ರೈತ ಕುಲದ ಪರವಾಗಿ ಧನ್ಯವಾದಗಳನ್ನ ಅರ್ಪಣೆ ಮಾಡ್ತೇವೆ. ಯಾಕಂದ್ರೆ ಅವ್ರಿಗೆ ರೈತರಿಗೆ ಯಾವುದೇ ಸಹಾಯಧನ ಕೊಟ್ಟರೆ ಅದು ರೈತರಿಗೆ ಉಪಯೋಗ ಆಗಲ್ಲ. ಅದು ರೈತರಿಗೆ ನಿಜವಾಗಿ ನಮ್ಮ ಇಲಾಖೆಯ ಕಾಣಿಕೆ ಅಂದ್ರೆ ಹೆಂಗಿರ್ಬೇಕು ಅಂತ ವಿಚಾರ ಮಾಡಿ ನಮಗೆ ಏನು ಸೋಲಾರ್ ವಿದ್ಯುತ್ ಬೆಳಕು ಕೊಟ್ಟರೆ ಅದಕ್ಕೆ ಅವರಿಗೆ ನಾವು ರೈತ ಕುಲ ಪರವಾಗಿ ಮತ್ತೊಮ್ಮೆ ಧನ್ಯವಾದಗಳು ಹೇಳಿ. ಈಗ ತಾವು ಹೇಳಿದ್ರಲ್ಲ ಸೋಲಾರ್ ಟ್ರ್ಯಾಪ್ ಅನ್ನುವಂಥದ್ದು ಅದು ಇರಬಹುದು ಅಥವಾ ಇನ್ನುಳಿದ ಸೌಲಭ್ಯಗಳು ಏನಿರ್ತಾವಲ್ಲ ಅವು ರೈತರಿಗೆ ಕೊಡಿಸುವಂತಹ ಒಂದು ನಿಟ್ಟಿನೊಳಗೆ ತಾವು ರೈತ ಸಂಘದ ಅಧ್ಯಕ್ಷರಿದ್ದೀರಿ, ಸಾಕಷ್ಟು ಜನ ರೈತರಿಗೆ ತಾವು ಸಪೋರ್ಟ್ ಮಾಡ್ತಾ ಇದ್ದೀರಿ, ಈ ವಿಷಯದೊಳಗೆ ರೈತರ ಸಲುವಾಗಿ ತಾವು ಯಾವ್ಯಾವ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀರಿ? ರೈತರ ಸಲುವಾಗಿ ಯಾವುದೇ ಕಾರ್ಯಕ್ರಮ ನಾವು ಮಾಡ್ಬೇಕಪ್ಪ ಅಂತ ಕೇಳಿದ್ರಂದ್ರೆ ರೈತರಿಗೆ ಯಾವುದೇ ಒಂದು ತರ ತೊಂದರೆಗಳು ಬಂದಾಗ ಫಸ್ಟ್ ಅಲ್ಲಿಗೆ ನಾವು ಹೋಗಿ ನಿಂದಿರ್ತೇವೆ ಹೋರಾಟಕ್ಕೆ. ಒಂದು ಎರಡನೇದಾಗಿ ಇಲಾಖೆ ವತಿಯಿಂದ ಸಿಗುವಂಥ ಸೌಲಭ್ಯಗಳು ಅವರು ವಂಚಿತರಾಗಿದ್ದಾರೆ ಅಂದ್ರೆ ಇಲಾಖೆಯವ್ರ ಮೇಲೆ ನಾವು ಸ್ವಲ್ಪ ವಿನಂತಿಪೂರ್ವಕವಾಗಿ ಒತ್ತಾಯ ತಂದು ಅವ್ರನ್ನ ಮತ್ತೆ ಕೊಡಿಸುವಂಥ ವ್ಯವಸ್ಥೆ ಮಾಡಿ ಆ ರೈತರನ್ನೆಲ್ಲ ಒಂದು ಸರಿದಾರಿಗೆ ತರುವಂಥ ವ್ಯವಸ್ಥೆ ನಾವು ರೈತ ಹೋರಾಟ ಸಮಿತಿ ಮಾಡ್ತಾ ಇದ್ದ. ಅದ್ರ ಜೊತೆಗೆ ನಾವು ರೈತರನ್ನ ಎಲ್ಲೆಲ್ಲ ಕಾರ್ಯಕ್ರಮ ಇತ್ತು ಅಂದ್ರೆ ಆ ರೈತರನ್ನೇ ನಾವು ಆಹ್ವಾನ ಕೊಡ್ತೇವೆ. ಯಾಕೆ ಕೊಡ್ತೇವೆ ಅಂತ ಕೇಳಿದ್ರೆ ಅಲ್ಲಿ ಪ್ರಗತಿಪರ ರೈತ ಚಿಂತಕರು ರೈತರು ಮತ್ತು ವಿಜ್ಞಾನಿಗಳು ಸಹಯೋಗದೊಳಗೆ ಒಂದು ಕಾರ್ಯಕ್ರಮ ಜರುಗುತ್ತಿರ್ತದೆ. ಅಂಥ ಕಾರ್ಯಕ್ರಮ ನಮ್ಮ ರೈತರನ್ನ ನಾವು ಕೂಡಿಸ್ಕೊಂಡದ್ದೇ ಆದ್ರೆ ಆ ನಮ್ಮ ರೈತರಿಗೆ ಏನಾಗ್ತದೆ ತಲೆಯೊಳ ಮೂಡ್ತದೆ. ಯಾಕಂದ್ರೆ ಓದುವ ಕಾಲು ಬುದ್ಧಿ ಮುಖಾಲು, ಆ ತಲೆಯೊಳ ಮೂಡ್ತಂದ್ರೆ ರೈತರು ಮುಂದೆ ಬರಲಿಕ್ಕೆ ಶಕ್ಯ ಅದ ಅನ್ನುವಂಥ ಭಾವನೆ ನಂದಾಗ. ಈಗ ತಾವು ಭಾಳ ಜಲ್ದಿ ಸಾವಯವ ಕೃಷಿಯನ್ನ ಅನುಷ್ಠಾನಕ್ಕೆ ತಂದ್ರಿ 28 ವರ್ಷಗಳ ಹಿಂದೆ. ಯಾವಾಗ ಇಂಥ ಒಂದು ಸಾವಯವ ಕೃಷಿ ಇನ್ನೂ ಬಾಲ್ಯದೊಳಗಿತ್ತು, ಇನ್ನೂ ಯಾರು ಅದ್ರ ಕಡೆ ಲಕ್ಷ್ಯ ಕೊಡದೇ ಇರುವಂತ ಒಂದು ಸಂದರ್ಭದೊಳಗ ತಾವು ಸಾವಯವ ಕೃಷಿಗೆ ಬಂದಿರಿ. ಈ ವಿಷಯವನ್ನ ನಿಮ್ಮ ಮನೆಯೊಳಗೆ ಹೇಳಿದಾಗ, ಇಲ್ಲ ನಾನು ಸಾವಯವ ಕೃಷಿ ಮಾಡ್ತೀನಿ ಅದು ಬಹಳ ಚಲೋದ ಅನ್ನುವಂತಹ ಒಂದು ವಿಚಾರವನ್ನ ಹೇಳಿದಾಗ ಯಾವ ರೀತಿ ಪ್ರತಿಕ್ರಿಯೆ ನಿಮ್ಮ ಮನೆಯೊಳಗೆ ಇತ್ತು ಆ ಟೈಮ್ನೊಳಗ, ಮತ್ತೆ ಉಳಿದಂತಹ ರೈತರು ಏನಿರ್ತಾರಲ್ಲ ಸುತ್ತಮುತ್ತಲ, ಏ ಅದನ್ನ ಯಾಕೆ ಮಾಡ್ತೀರಿ ಅನ್ನುವಂಥದ್ದು ಏನಾದರೂ ವಿಚಾರ ಆ ಟೈಮ್ನೊಳಗೆ ಬಂದಿತ್ತ ಹೆಂಗ? ಈಗ ಮೊದಲನೇದಾಗಿ ಯಾವುದೇ ವ್ಯಕ್ತಿಯ ಮಾತನ್ನು ಸಮಾಜ ಅಥವಾ ಮನೆಯಾಗ ಗೌರವಿಸಬೇಕಾದ್ರೆ ಅವರಲ್ಲಿರುವಂತಹ ಒಂದು ವ್ಯಕ್ತಿತ್ವದ ಅನುಭವದ ಮೇಲೆ ಅವ್ರು ಒಪ್ತಾರೆ. ಯಾಕಂದ್ರೆ ಈಗ ನಾವು ಮನೆಯಾಗ ಒಪ್ಪಬೇಕು ಅಂತ ಕೇಳಿದ್ರಂದ್ರೆ ನಾನು ಯಾವಾಗಲೂ ಈಗ ನನ್ನ ಒಂದು ಪ್ರತಿಷ್ಠೆಗಾಗಿ ಹೇಳುವುದಿಲ್ಲ, ಯಾವ ಚಟ ಇಟ್ಟಿಲ್ಲ ಜೀವನದೊಳಗೆ, ಬಿಡಿ ಇಲ್ಲಿ ಅಡಿಯಲ್ಲಿ ಸಿಗರೇಟ್ ಇಲ್ಲ, ಅಡಿಕಿಲ್ಲ, ತಂಬಾಕಿಲ್ಲ, ಏನಿಲ್ಲ, ಊಟ ನಿದ್ದೆ ಝಳಕ ನಾನು ಮಾಡೋದ್ರಿಂದ ನಮ್ಮ ಮನೆಯಾಗ ಏನಾಗ್ತದೆ ಕೇಳಿದ್ರಂದ್ರೆ ಇವರು ಯಾವ ಚಟಗಾರಿಲ್ಲ, ಚಟಮುಕ್ತಿ ಇರುವುದರಿಂದ ನನಗೆ ಅವರು ಆಸ್ಪದೆ ಕೊಟ್ಟರು. ಒಂದನೇದಾಗಿ ಇದು ನಾವು ರೈತರಲ್ಲಿ ಮೊದಲು ಇರಬೇಕಾಗಿದೆ ಮಾರಿ ಈ ಗುಣ. ಯಾಕಂದ್ರೆ ರೈತರು ಹಾಳಾಗೋದೆ ಈ ಕೆಲವೊಂದು ಚಟಗಳನ್ನ ಆಧರಿಸಿ ಹಾಳಾಗ್ತಾರೆ. ಅದಕ್ಕಾಗಿ ನಾವು ಮೊಟ್ಟ ಮೊದಲನೇದಾಗಿ ಈ ನೈಸರ್ಗಿಕ ಕೃಷಿ ಮಾಡ್ತಂದಕ್ಕಾರೆ ನಮ್ಮ ಮನೆಯಾಗ ಎಲ್ಲರೂ ಅಂದರು ಏ ಮಾಡ್ರಿ ಭಾಳ ಒಳ್ಳೆಯದಾಗ್ತದೆ. ಅವ್ರು ಹೇಳಿರಂದ್ರೆ ಒಬ್ಬ ದೇಶದ ಸ್ವಾಭಿಮಾನಿ ದೇಶದ ಸ್ವಾಭಿಮಾನಕ್ಕೆ ಹೇಳ್ತಾನಂದ್ರೆ ಮಾಡ್ರಿ ಅಂತ ಕೃಷಿಯಿಂದ ಅವರೆಲ್ಲ ಒಪ್ಪದ್ಕೊಳ್ಳು. ಅದಕ್ಕೂ ಸರ್ವಜ್ಞ ಒಂದು ಶ್ಲೋಕನ ಹೇಳೋಣ, ಹೆಂಡರ ಮಕ್ಕಳನ್ನ ತನ್ನ ನಿಚ್ಚ ಇದ್ದೊಡೆ ಸ್ವರ್ಗಕ್ಕೆ ಕಿಚ್ಚು ಹಚ್ಚಂದ ಸರ್ವಜ್ಞ. ಅಂದ್ರೆ ಮನೆಯೊಳಗ ಮಡದಿ ಮಕ್ಕಳೆಲ್ಲರನ್ನ ಮಾತು ಅನುಸರಿಸಿದ್ರಂದ್ರೆ ಸ್ವರ್ಗ ಇದಕ್ಕಂತ ಸ್ವರ್ಗ ಎಲ್ಲಿ ಇಲ್ಲ, ಇಂಥ ಸ್ವರ್ಗ ಸಿಗದೇ ಇಲ್ಲ. ಆದ್ರೆ ಆ ಸ್ವರ್ಗದ ಪರಮಾತ್ಮ ಎಂತ ಇರ್ಬೇಕು ಅನ್ನೋಂತ ಭಾವನೆ ನಮ್ಮಲ್ಲಿ ಮೊದಲು ಅರ್ತಿರ್ಬೇಕು. ನಾವು ಪ್ರತಿಯೊಬ್ಬ ರೈತರು ಸುಮ್ಮರೆ ನಾವು ಎಲ್ಲರ ಮನೆಯವರು ಕೆಲಸ ಹೇಳಿಕೆಸಿಂದ ನಾವು ಎಲ್ಲರೂ ಹೋಗ್ತೇವೆ ಅಂದ್ರೆ ಅದನ್ನು ಅಲ್ಲ. ನನಗೆ ಹಂಚಿಕೊಟ್ಟ ಕೆಲಸ, ನನಗೆ ಬರುವಂಥ ಕೆಲಸ, ನನಗೆ ನೀಗುವಂಥ ಕೆಲಸ ನಾನು ಮಾಡಬೇಕು, ಅವರು ಮಾಡಬೇಕು. ಈ ಭಾವನೆ ಇದ್ದಲ್ಲಿ ಮಾತ್ರ ರೈತರ ಪ್ರಗತಿ ಕಾಣಲಿಕ್ಕೆ ಶಕ್ಯ ಅದ. ಈ ಭಾವನೆಗೆ ನನ್ನ ಹೆಂಡರು ಮಕ್ಕಳರು ಸ್ಪಂದನೆ ಮಾಡಿದ್ರು. ಅದ್ರ ಜೊತೆಗೆ ನಮ್ಮ ರೈತ ಹೋರಾಟಗಾರರು, ರೈತ ಮುಖಂಡರು ಅಥವಾ ನೈಸರ್ಗಿಕ ಕೃಷಿಗೆ ಒಲವು ತೋರುವಂಥ ರೈತ ಪ್ರತಿನಿಧಿಗಳು ಎಲ್ಲರೂ ನನ್ನನ್ನು ಗೌರವಿಸಲ್ಕತ್ತರು. ಇದು ಕನಿಷ್ಠ ಇಲ್ಲಾಂದ್ರೆ 20 ವರ್ಷದ ಹಿಂದೆ ಒಂದು ಸಾವಯವ ಸಂಸ್ಥೆ ಮಾಡಿ ನಾವು ಪ್ರಯತ್ನ ಮಾಡ್ಕೋತ್ ಬಂದು ಈಗ ಕನಿಷ್ಠ ಇಲ್ಲಾಂದ್ರೆ ನಮ್ಮ ಇಂಡಿ ತಾಲೂಕಿನಾಗ ಒಂದು 500-600 ಅಗದಿ ಪ್ರಗತಿಪರ ರೈತರು ಇರುವಂಥ ಒಂದು ವ್ಯವಸ್ಥೆ ಆಗ್ಯಾದ್ರಿ ಇವತ್ತು. ಅಷ್ಟೇ ಅಲ್ಲದೆ ನಾವು ನಮ್ಮ ನೈಸರ್ಗಿಕ ಕೃಷಿಯಿಂದ ಮಾಡೋದ ಉತ್ಪಾದನೆಗಳನ್ನು ಇವತ್ತು ಬೆಂಗಳೂರವರೇ ಬಂದು ನಮ್ಮಲ್ಲಿ ಖರೀದಿ ಮಾಡ್ತಾ ಇದ್ದಾರೆ. ಈಗ ಮಾರ್ಕೆಟ್ನಾಗ ತೊಗರಿ ಧಾರಣೆ 6,000 ರೂಪಾಯಿ ಈಗ ಅದ ಸದ್ಯ, ನಮ್ಮಲ್ಲಿ ಬೆಂಗಳೂರವರು 8,000 ರೂಪಾಯಿ ತೊಗರಿ ತೊಗೊಂಡ್ರಿ ಸದ್ಯ ನಮ್ಮಲ್ಲಿ. ಯಾಕೆ ತೊಗೊಂಡ್ರೆ ನೈಸರ್ಗಿಕ ಕೃಷಿ ಈ ಉದ್ದೇಶ ಇಟ್ಕೊಂಡು ಹೋಸಲ ಅವ್ರಿಗೆ ಕೊಟ್ಟಿಯೇನು, ಈ ಮತ್ತವರೇ ಒಯ್ದಾರೆ ಕೊಟ್ಟಿಯವ್ರಿ, ನಾವು ಒಯ್ದಿಲ್ಲ ಒಯ್ತಾರೆ. ಈಗ ಅವ್ರು ಏನು ಹೇಳ್ಯಾರಿ, ನಾವು ಕಾಟ ಮಾಡಿ ನಿಮ್ಮ ರೊಕ್ಕ ತೋರಿ, ನಾವು ಯಾವಾಗ ಬೇಕಾದ್ರೂ ಒಯ್ತೇವೆ ಅಂತ ಹೇಳ್ಯಾರ. ಆದ್ರೆ ಅವ್ರು ನಮ್ಮ ಹಾಲು ನಂಬಲ್ಲಿ ಅದೇನ ಇನ್ನೂ ಒಯ್ದಿಲ್ಲ ಅವ್ರು. ಆದ್ರೆ ಮಾತು ಕೊಟ್ಟಿಯವ್ರಿ, ಅವರು ಬಂದು ಹೋಯ್ತಾರೆ ಇನ್ನೊಂದು 15 ದಿವಸದೊಳಗಲ್ಲಿ ಬಂದು ಹೋಯ್ತಾರೆ, ಹಣ ಕೊಟ್ಟು ಹೋಗ್ತಾರೆ. ಇಂಥ ಒಂದು ಮಾರ್ಕೆಟಿಂಗ್ ವ್ಯವಸ್ಥೆ ಏನದಲ್ಲ, ಒಬ್ಬರು ಇಬ್ಬರು ರೈತರಿಗೆ ಆಗಬಾರ್ದು, ಎಲ್ಲ ರೈತರಿಗೂ ಇದು ವ್ಯವಸ್ಥೆ ಆಗಬೇಕು. ಇಂಥ ಒಂದು ಪ್ರಯತ್ನ ತಮ್ಮಲ್ಲಿ ನಡೆದದ ಹೆಂಗ? ಈಗ ನಾ ತಾಲೂಕಿನಾಗ ಹೋಸಲ ನನ್ನ ತೊಗರಿ 8,000 ತೊಗೊಂಡ್ಬೇಕು. ತಾಲೂಕಿನಾಗ ನನ್ನ ರೈತ ಪ್ರತಿನಿಧಿ ಎಲ್ಲ ಹೇಳಿರಿ, ಯಾರು ನೈಸರ್ಗಿಕವಾಗಿ ತೊಗರಿ ಅಥವಾ ಎಲ್ಲ ಉತ್ಪಾದನೆ ಮಾಡಿ ಕೊಡ್ತೀರಿ, ಇವ್ರು ನಿಮ್ಮ ಏನು ಉತ್ಪಾದನೆ ಅಂದ್ರೆ ಇದು ಮಾರ್ಕೆಟಿಂಗ್ ಮಾಡೋ ವ್ಯವಸ್ಥೆ ಜವಾಬ್ದಾರಿ ನಂದು ಹೊತ್ತ ತಾಲೂಕಿನ ಜವಾಬ್ದಾರಿ ಹೊತ್ತೀನಿ. ಯಾಕೆ ಹೊತ್ತೀನಿ ಅಂತ ಕೇಳಿದ್ರೆ ಅಂದರೆ ಈ ಕಂಪ್ನಿಯವ್ರು ನನಗೆ ಮಾತು ಕೊಟ್ಟಿದ್ರು, ನೀವು ಎಷ್ಟೇ ರೈತರು ಒಳ್ಳೆ ರೈತರು ಆದರ್ಶ ರೈತರು ಮತ್ತು ಪ್ರತಿಜ್ಞಾ ಪ್ರಕಾರ ಯಾರು ಅಂಥ ಒಕ್ಕಲತನ ಮಾಡ್ತಾರೆ ಅಂಥವ್ರು ಎಷ್ಟು ಬೇಕಾಟ್ ಬೆಳೀಲಿ ಬೇಕಾದ ಬೆಳೀಲಿ ಹೋಯ್ತೇವೆ ಕಂಪ್ನಿಯವರು ಆಶ್ವಾಸನೆ ಕೊಟ್ಟ ಪ್ರಕಾರ ನಾವು ಹೋಸಲ ಎಲ್ಲ ರೈತರಿಗೆ ತಿರುಗಾಡಿ ಹೇಳಿದೆವು. ಈ ಸಲ ಕನಿಷ್ಠ ಇಲ್ಲಾಂದ್ರೂ ಹೋಸಲ ನಮ್ಮಲ್ಲಿ ಒಂದು 2,000 ಚೀಲ ತೊಗರಿ ಅಷ್ಟೇ ಆಗಿದ್ದು, ಈ ಸಾರಿ ಒಂದು 8,000 ಚೀಲ ತನಕ ತೊಗರಿ ಆಗ್ಯಾರ. ಆ ನೈಸರ್ಗಿಕ ಕೃಷಿ ಉತ್ಪಾದನೆ ಆಗಂಥ ವಸ್ತುಗಳೇ ಅದು ಕಂಪ್ನಿಯವರಿಗೆ ನಾವು ಒಪ್ಪಿದೆವು. ಆ ಪ್ರಕಾರ ನಮ್ಮ ರೈತರನ್ನ ಎಲ್ಲರನ್ನ ಯಾರ್ಯಾರು ಬೆಳೆದ್ರೆ ಅಂಥವ್ರು ಗುರುತು ಮಾಡಿದ್ರು, ಆ ಪ್ರಕಾರ ಅವ್ರು ಕೊಡಿಸಿಬಿಡ್ತೇವ್ರು. ಅವ್ರಿಗೆ ಮಾಡ್ಕೊಂಡು ಮಾರ್ಕೆಟಿಂಗ್ ವ್ಯವಸ್ಥೆ ಒಳ್ಳೇದು ಮಾಡ್ಲಿಕ್ಕೆ ನಮ್ಮ ಸಂಸ್ಥೆ ಅಥವಾ ನಮ್ಮ ರೈತ ಹೋರಾಟ ಸಮಿತಿ ಅದಕ್ಕೆ ಯಾವಾಗಲೂ ಬದ್ಧವಾಗಿ ನಿಂತಿತ್ತು. ಇದು ಹೆಂಗೆ ಅವರು ಗುರುತು ಹಿಡಿಯುವಂಥದ್ದು ಹೆಂಗೆ? ಈಗ ನಾವು ನೈಸರ್ಗಿಕವಾಗಿ ಬೆಳೆದೀವಿ, ಸಾವಯವ ರೂಪದೊಳಗೆ ಬೆಳೆದೀವಿ ಅಂಥೇಳಿ ಕಂಪ್ನಿಯವರು ಯಾವ ರೀತಿ ಅದನ್ನು ಒಪ್ಪಿಕೊಳ್ತಾರೆ? ಈಗ ಕಂಪ್ನಿಯವರು ಮೊದಲನೇದಾಗಿ ಅವರು ಹುಡುಕ್ಯಾಡ್ಕೋತ ಬರುವುದೇಪ್ಪ ಅಂದ್ರೆ ಪ್ರಗತಿಪರ ರೈತರೆಲ್ಲರೂ ರೈತ ಚಿಂತಕರೆಲ್ಲರೂ ಒಂದು ವಿಚಾರ ಇಟ್ಕೊಂಡೆ ನಮ್ಮಲ್ಲಿ ಬಂದಿರ್ತಾರೆ. ನಾವೇನು ಮಾಡ್ತೇವೆ ಅವ್ರಿಗೆ ನಮ್ಮ ಬೆಳೆದ ವಸ್ತುಗಳನ್ನ ಅಂದ್ರೆ ಅವ್ರ ಕೈಮುಟ್ಟ ನೀವೇ ಈ ಚೀಲದಂತ ತಗೊಂಡು ಶಾಂಪಲ್ ನೀವು ಲೆಬೊರೇಟರಿ ಹಾಕಿ ಚೆಕ್ ಮಾಡಿ ಮಾಡಬಹುದು, ಇದಕ್ಕೆ ನಮ್ಮ ಅಭ್ಯಂತರ ಇಲ್ಲ ಅಂತ ಮೊದಲು ನಮ್ಮ ಆಶ್ವಾಸನೆ ಅವ್ರಿಗೆ ಕೊಟ್ಟಿರ್ತಾರೆ. ಆ ಪ್ರಕಾರ ಅವ್ರು ಈಗ ಸುಮಾರು ಸರಿ ನಮ್ಮಲ್ಲಿ ಒಯ್ದಾರ. ಅವರು ಪರೀಕ್ಷಾ ಮಾಡಿ ಬಂದ ಬಳಿಕ ನಮ್ಮದು ಯಾವುದು ಸಂಕೋಚ ಇಲ್ಲದೆ ಮಾಲು ಇದ್ರು. ಇದರ ಅಲ್ಲದೆ ಜೊತೆಗೆ ನಮ್ಮ ಪುಣೆ ಯೂನಿವರ್ಸಿಟಿ ಅವ್ರ ಜೊತೆಗೆ ಇಲ್ಲಿ ಬಂದು ನಮ್ಮಲ್ಲಿ ಮಾಲು ಹೋಯ್ತಾರೆ. ಪುಣೆದ ರೈತರು ಕೆಲವರು ಬಂದು ಹೋಯ್ತಾರೆ ಇಲ್ಲಿ, ಅಂದ್ರೆ ಪುಣೆದೊಳಗೆ ಬಿಳಿಯತೆ ಎಂದು ಒಂದು ಅವು ಸಾವಯವ ಸಂಸ್ಥೆ ಕಂಪ್ನಿ ಅವರು ಇಲ್ಲಿ ಬಂದು ನಮ್ಮಲ್ಲಿ ಮಾಲು ಹೋಯ್ತಾರೆ. ನಮ್ಮಲ್ಲಿ ಸಾಧಾರಣ ನಮ್ಮ ಮನೆಗೆ ಹತ್ತಿರ ಫಸ್ಟ್ ನಾವು ಮೊದಲು ಎಲ್ಲಾಗ ಮನೆಗೆ ಹತ್ತಬೇಕಂದ್ರ ಬಳ್ಳೊಳ್ಳಿ ಬಳ್ಳೊಳ್ಳಿ ಹಿಡ್ಕೊಂಡು ಉಳ್ಳಾಗಡ್ಡೆ ಹಿಡ್ಕೊಂಡು ಅಗಸಿ ಭೆಂಡಿ ಪುಂಡಿ ಏನ್ ನಮ್ಗ ಹಾಗಲಕಾಯಿ ಪಡುಲಕಾಯಿ ಹೀರಿಕಾಯಿ ಎಲ್ಲ ವಸ್ತುಗಳನ್ನ ನಾವೇ ಬೆಳ್ಕೋತೀವಿ. ಮತ್ತೆ ಈ ದೇಶೀಯ ಜೋರ್ ಬೀಜಗಳನ್ನು ನಾವು ಶೇಖರಣೆ ಮಾಡ್ತೀವಿ. ಆಸಕ್ತಿ ಇದ್ದ ರೈತರಿಗೆ ಅದನ್ನ ಕೊಡ್ಲಿಕ್ಕೆ ಪ್ರಯತ್ನ. ಯಾರಂತ ಆಸಕ್ತಿ ಇದ್ದ ರೈತರು, ಆ ರೈತರ ತಲೆಯಾಗ ಏನದ, ಕಂಪನಿ ಬೀಜಗಳೇ ಹೆಚ್ಚಿನ ಇಳುವರಿ ಕೊಡ್ತಾವನ್ ಅಂತ ಹೇಳಿ. ಆದ ರೈತರು ನಾವು ಏನ್ ತಿಳ್ಕೊಬೇಕಾಗ್ಯದ, ನಾವು ಎಷ್ಟೇ ದೊಡ್ಡ ಆಳ ಎಷ್ಟೇ ವಿಶ್ವಾಸಕ್ಕೆ ಆಳ ತಂದರು ಸತ್ಯಾಗ ಅದು ಆಳಾಗಿ ಪರಿಣಾಮ ಹೊರತಾಗಿ ಅದು ಮಗ ಆಗಿ ಪರಿಣಾಮಿಸಂಗಿಲ್ಲ. ನಮ್ಮ ಜವಾರಿ ಏನದ ಅಲ್ಲ ನಮ್ಮ ವಸ್ತುಗಳು ನಾವು ಒಳ್ಳೆ ಶೇಖರಣೆ ಮಾಡದ್ದೇ. ಆದ್ರೆ ಶೇಖರಣೆ ಮಾಡೋ ವಿಧಾನ ಅಂದ್ರೆ ಉದಾಹರಣೆ ಹೇಳ್ಬೇಕಂದ್ರೆ ಈ ಜ್ವಾಳದ ಬೀಜ ಬೇಕಂದ್ರೆ ನಾವು ಕಡ್ಲಿ ಬೀಜ ಬೇಕಂದ್ರೆ ಆ ಗೌರ್ಮೆಂಟ್ ಅಂಗಡಿ ಬಂದು ಪಾಳೆ ಸಬ್ಸಿಡಿ ಒಳಗೆ ಕೊಡ್ರಿ ಸಬ್ಸಿಡಿ ಒಳಗೆ ಕೊಡ್ರಿ ಜಗಳಿಕ್ ನೀರ್ತೇವೆ. ಇದು ನಾವು ಮಾಡೋ ಅವಶ್ಯನೇ ಇಲ್ಲೇ ಇಲ್ಲ. ಹಿಂದಕ್ಕೆ ನಮ್ಮ ಹಿರಿಯರು ಆ ನಮ್ಮ ಹೊಲದಾಗ ಬೆಳೆದಂತ ಫಸಲಿನೊಳಗೆ ದೊಡ್ಡ ದೊಡ್ಡ ಚಲೋ ಚಲೋ ತೆನೆ ಆರಿಸಿ ಅವನ್ನ ಪ್ರತ್ಯೇಕವಾಗಿ ಬೀಜ ತೆಗೆದು 7 ದಿವಸ ನೆಲ್ಲಾಗ ಒಣಗಿಸಿ 7 ದಿವಸ ಬಿಸಿಲಾಗ ಒಣಗಿಸಿ ಅದ್ರ ಬೂದಿ ಮಿಕ್ಸ್ ಮಾಡಿ ಬೇವಿನ ತಪ್ಪಲ ಹಾಕಿಸಿಂದ ಇಟ್ಟು ಬಿಟ್ಟಿದ್ರು. ಅದು 1 ವರ್ಷದಿಂದ 2 ವರ್ಷ 3 ವರ್ಷ ಆದ್ರೂ ಸತ್ಯಕ ನಾಟಿ ಕಳ್ಕೊಳ್ತಿತ್ತು. ಅಂತ ಅಮೂಲ್ಯವಾದ ಬೀಜ ನಮ್ಮಲ್ಲಿ ಇರೋದಕ್ಕಾಗಿನು ಬೀಜನ ನಿಶಕ್ತಿ ಇರುವಂತ ಬೀಜಕ್ಕಾಗಿ ನಾವು ಹೋಗಿ ಪಾಳೆ ಹಚ್ತೇವೆ. ಇದು ನಮ್ಮ ರೈತರ ದೌರ್ಭಾಗ್ಯ. ಅದಕ್ಕೆ ದಯಮಾಡಿ ರೈತರು ನಾವು ಸ್ವಾವಲಂಬಿ ಆಗ್ಬೇಕಾದ್ರೆ ನಾವು ಬೀಜ ನಮ್ಮ ಬೀಜಗಳನ್ನ ನಾವೇ ದೇಶೀಯ ಬೀಜಗಳನ್ನ ಸಂಸ್ಕರಣೆ ಮಾಡಿಕೊಂಡು ನಾವೇ ಅದು ಪ್ರಗತಿ ಕಾಣಬೇಕು ಅನ್ನೋಂತ ಭಾವನೆ ನಂದು. ಪಟೇಲ್ರ ತಾವು ಈಗ ಹೇಳಿದ್ರಿ, ಬಹಳ ಒಳ್ಳೆ ವಿಚಾರ ಹೇಳಿದ್ರಿ. ನಮ್ಮ ಬೀಜಗಳನ್ನ ನಾವೇ ಸಂಗ್ರಹ ಮಾಡಿಕೊಂಡು ಶೇಖರಣೆ ಮಾಡಿಕೊಂಡು ಅದನ್ನ ಮುಂದಿನ ಸೀಸನ್ಗಳಲ್ಲಿ ನಾವು ಉಪಯೋಗ ಮಾಡಿಕೊಳ್ಳೋದಕ್ಕೆ ನಾವು ತಯಾರ ಮಾಡ್ಕೊಳ್ಬೇಕು ಅಂತ ಹೇಳಿ ಇಂಥವೇನು ತಾವು ವಿಧಾನಗಳನ್ನ ಹೇಳಿದ್ರಿ. ಈ ವಿಧಾನಗಳು ನಮ್ಮ ಎಲ್ಲಾ ರೈತರಿಗೆ ಗೊತ್ತಾಗಬೇಕು ಮತ್ತು ಅವರು ಕಣ್ಣು ಮುಚ್ಚಿ ಇಂಥದ್ದೊಂದು ಮಾಡೋದಕ್ಕೆ ತಯಾರಾಗಬೇಕು. ಅಂತ ಒಂದು ಟ್ರೈನಿಂಗ್ ಕೂಡ ತಾವು ಕೊಡ್ತಾ ಇದ್ದೀರಾ, ಹೆಂಗ ಯಾವ ರೀತಿ ಸಂಗ್ರಹಣೆ ಮಾಡಬೇಕು, ಯಾವ ರೀತಿ ಅದನ್ನ ನಾವು ಮುಂದಿನ ಸೀಸನ್ಗಳಿಗೆ ತಗೊಂಡು ಹೋಗ್ಬೇಕು, ನಮ್ಮ ಒಳ್ಳೆ ಬೀಜಗಳೇನದಾವ ಅವುಗಳನ್ನ ನಾವು ಕಾಯ್ದಿಡಬೇಕು ಅನ್ನುವಂಥದ್ದು, ಇದು ಕಲ್ಪನೆ ಅವರಿಗೆ ಪಾಠ ಆಗಬೇಕಾಗುತ್ತೆ. ಸರ್, ಇದು ಬಹಳ ಒಂದು ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಇದು ನಮ್ಮ ರೈತರಿಗೆ ಉಪಯುಕ್ತ ಇರುವಂತಹ ಒಂದು ಪ್ರಶ್ನೆ. ರೈತ ಸ್ವಾವಲಂಬಿ ಆಗಬೇಕು ಮತ್ತು ಆರ್ಥಿಕತೆಯಿಂದ ಮುಂದೆ ಬರಬೇಕು ಅಂತ ಕೇಳಿದ್ರೆ ಮೊದಲ ನಮ್ಮನ್ನೇ ನಾವು ನಮ್ಮಲ್ಲಿರುವ ಸಂಪನ್ಮೂಲಗಳು ಯಾವೇ ಇರಲಿ, ಬೀಜ ಇರಲಿ ಅಥವಾ ಗೊಬ್ಬರ ಇರಲಿ ಗಂಜಿಲಿ ಇರಲಿ, ಇದನ್ನ ಬಳಕೆ ಮಾಡುವಂತದ್ದು ಪ್ರವೃತ್ತಿ ನಮ್ಮಲ್ಲಿ ಭಾವನೆ ಬರಬೇಕು. ಈ ಭಾವನೆ ಬಂತು ಅಂದ್ರೆ ನಾವು ನಮ್ಮ ಒಕ್ಕಲ್ತನದೊಳಗೆ ಯಶಸ್ಸು ಕಾಣ. ಉದಾಹರಣೆ ಹೇಳಬೇಕು, ಇದುವಾದ ಉದಾಹರಣೆ ಹೇಳಬೇಕು ಅಂತ ನಾವು ಕೇಳ್ಬೇಕಂದ್ರ, ಈಗ ನಮ್ಮ ರೈತರಲ್ಲಿ ಬೀಜ ಶೇಖರಣೆ ಮಾಡ್ಲಕ್ಕ ಮತ್ತ ಆಗಲೇ ಸ್ವಲ್ಪ ಮಾಹಿತಿ ಹೇಳಿ ನೀವು, ಈ ಶೇಖರಣೆ ಮತ್ತು ಉತ್ಪಾದನೆ ಅದು ಯಾವ ಪ್ರಮಾಣದೊಳಗ ಎಷ್ಟು ಟೆಂಪರೇಚರ್ ಇಡಬೇಕು ಅನ್ನೋಂತ ವ್ಯವಸ್ಥೆ ಸದ್ಯ ನಾ ರೈತರಿಗೆ ಸದಾವಕಾಲ ನನ್ನ ಮೊಬೈಲ್ ಸಂಖ್ಯೆ ಕೊಟ್ಟು ಯಾರೇ ರೈತರು 24 ಗಂಟೆ ನನ್ನ ಮೊಬೈಲಿಗೆ ಸಂಪರ್ಕಿಸಿದ್ಯಾರ ಅವ್ರಿಗೆ ಸರಿಯಾದ ಮಾಹಿತಿ ಒದಿಸುವಂತ ವ್ಯವಸ್ಥೆ ನನ್ನ ಮನಸಾಪೂರ್ವಕ ಒಪ್ತಿದ್ದೆ. ಅದಕ್ಕೆ ಕಾರಣ, ಯಾರಾದ್ರೂ ರೈತರು ಈ ನಮ್ಮ ದೇಶೀಯ ಬೀಜಗಳ ಉತ್ಪಾದನೆ ಮತ್ತು ಅದರ ಶೇಖರಣೆ ಅದರ ಸಂಸ್ಕರಣೆ ಬಗ್ಗೆ ತಮ್ಮ ಯಾವುದೇ ಮಾಹಿತಿ ಯಾರು ನನ್ನ ಸಂಪರ್ಕಿಸಲಿಕ್ಕೆ ಏನು ಅಭ್ಯಂತರ ಇಲ್ಲ ಅನ್ನೋಂಥ ಭಾವನೆ ನಂದು. ಈಗ ತಾವು ಹೇಳಿದ್ರಿ ತಮ್ಮ ಇಂಡಿ ತಾಲೂಕಿನೊಳಗೆ ಸುಮಾರು 500 ಸಾವಯವ ಕೃಷಿಕರು ಇದ್ದಾರೆ, ಒಳ್ಳೆ ಬೆಳೆ ಬೆಳೀತಾ ಇದ್ದಾರೆ, ವಿಷಮುಕ್ತ ಆಹಾರವನ್ನು ಬೆಳೀತಾ ಇದ್ದಾರೆ ಅಂತೇಳಿ, ಇವೇನು ಬೆಳೆಯುವಂತಹ ಉತ್ಪನ್ನಗಳದಾವ ಅವುಗಳನ್ನು ನೀವು ಬ್ರ್ಯಾಂಡ್ ಮಾಡಿ ಮಾರಾಟ ಮಾಡುವಂಥ ಒಂದು ವ್ಯವಸ್ಥೆ ಯಾಕೆ ಮಾಡ್ಕೊಳ್ಬಾರ್ದು ಎಲ್ಲರೂ ಕೂಡ್ಕೊಂಡು? ಸರ್, ನೀವು ಭಾಳ ಒಳ್ಳೆಯ ಪ್ರಶ್ನೆ ಹೇಳಿರಿ. ಇದು ಸರ್ಕಾರ ಈಗ FAO ಮುಖಾಂತರ ರೈತರನ್ನು ಒಗ್ಗಿಸುವಂಥ ಭಾಳ ಪ್ರಯತ್ನ ಮಾಡಲಾಗತ್ತದ. ಆದ್ರೆ ರೈತರಲ್ಲಿ ಒಂದು ಏನದ ಭಾವನೆ ಅಂದ್ರೆ, ರೈತ ಅಸಂಘಟಿತ ವಲಯದ ಒಂದು ಜೀವಿ, ಯಾಕಂದ್ರೆ ಇದಕ್ಕೆ ದುಡಿಮೆ ಒಂದೇ ಇದಕ್ಕೆ ಅನ್ನುವಂಥದ್ದು ಭಾವನೆ ಅದ. ಅದಕ್ಕೆ ಇತ್ತಿತ್ತಲಾಗಿ ಸರ್ಕಾರದ ಜೊತೆಗೆ ನಾವು ರೈತ ಹೋರಾಟಗಾರರು ಅಥವಾ ಪ್ರಗತಿಪರ ರೈತ ಚಿಂತಕರು ಎಲ್ಲರೂ ಕೂಡಿ ಈ ರೈತ ಒಕ್ಕೂಟವನ್ನು ಮಾಡ್ಕೊಳಕ ಪ್ರಯತ್ನ ಮಾಡ್ಲಿಕತ್ತಿದ್ದೆವು. ಅದು ಇನ್ನು ಕಾರ್ಯಕರ್ತ ಕೆಲವೊಂದು ದಿವಸನ ಕಾರ್ಯಕರ್ತ ಆಗಿ ಆಗ್ತದೆ. ಈಗ ನಿಮ್ಮ ಒಕ್ಕಲತನದ ಇಳುವರಿ ಬಗ್ಗೆ ಕೇಳಬೇಕು ಅಂತಂದ್ರೆ, ನಿಮಗೆ ಹೆಂಗ ಅನಿಸ್ತದೆ ಇಳುವರಿ ಸಾವಯವ ಕೃಷಿ ಒಳಗೆ ಇಲ್ಲಿ ತನಕ ಏನು ನೀವು ಮಾಡ್ಕೋತ ಬಂದಿರಿ, ಇಳುವರಿ ಹೆಚ್ಚಾಗ್ಯದನೋ ಅಥವಾ ಇಳುವರಿ ಮೊದ್ಲು ಎಷ್ಟು ತಗೋತಿದ್ದೆ ಅಷ್ಟೇ ಉಳ್ಕೊಂಡು ಬಂದದನೋ, ಮತ್ತೆ ಮಣ್ಣಿನ ಆರೋಗ್ಯ ಮತ್ತೆ ಇಲ್ಲಿರುವಂತಹ ಸಂಪನ್ಮೂಲಗಳು ಏನದಾವ ಅವುಗಳ ಆರೋಗ್ಯ ಯಾವ ರೀತಿ ಅದ ಅಂತೀರಿ? ಈಗ ನಿಮ್ಗೆ ಹೇಳ್ಬೇಕಂದ್ರೆ ನಾವು ರೈತರಿಗೆ ಒಂದು ಕ್ಯೂ ಮಾತು ಹೇಳ್ಬೇಕಾಗ್ರಿ. ಏನು ಅಂತ ಕೇಳಿದ್ರಂದ್ರೆ, ರೈತರಾದವರು ನಾವು ಮೊದಲು ಜಾಗೃತಿಯಿಂದ ಇರಬೇಕಾಗ್ಯದ. ಜಾಗೃತಿಯಿಂದ ಇರಬೇಕು ಅಂತ ಕೇಳಿದ್ರಂದ್ರೆ, ನಮ್ಮನ್ನು ಶೋಷಣೆ ಆಗುವಂಥ ವ್ಯವಸ್ಥೆ ಎಲ್ಲಿ ನಡೀತದ ಅದರ ವಿರುದ್ಧ ದಿಕ್ಕಿನೊಳಗೆ ನಾವು ಚಲಿಸಿದ್ದೆ ಆದ್ರೆ ರೈತರ ಮುಂದೆ ಮೊದಲಕ್ಕೆ ಶಕ್ಯ ಅದ. ಮತ್ತು ನಾವು ನಮ್ಮ ಸಂಪನ್ಮೂಲ ಅಂತ ಈಗ ಆಕಳ ಅಥವಾ ದೇಶೀ ದರಗಳ ಗಂಜಲ ಅದರ ಸಗಣಿ ಮತ್ತು ಈಗ ಕೆಲವೊಂದು ತಾಂತ್ರಿಕತೆಯೊಳಗೆ ಕೆಲವೊಂದು ಇದು ಬಂದವ್ರಿ ಮಷಿನ್ಗಳು ಅಂಥವುಗಳನ್ನ ಬಳಕೆ ಮಾಡಿ ಅಂದ್ರೆ ಉದಾಹರಣೆಗೆ ಹೇಳಬೇಕಂತ ಕೇಳಿದ್ರಂದ್ರೆ, ನಾವು ಹಿಂದೆ ರಾಶಿ ಮಾಡ್ತಿತ್ತಲ್ಲ ಎತ್ತಿನಿಗೆ ಮಾಡ್ತಿದ್ದೇವೆ, ಅದರಿಂದ ಈಗ ತಾಂತ್ರಿಕತೆ ಬಂದದ. ಇದೇ ಉದಾಹರಣೆ ಪ್ರಕಾರ ಹಿಂಗೆ ನಾವು ಎರೆಹುಳ ಘಟಕ ಎರೆಹುಳಗಳನ್ನ ಸಾಕಿ ಎರೆಹುಳ ಗೊಬ್ಬರಗಳನ್ನು ಮತ್ತೆ ಎರೆಜಲ ಮತ್ತ ಇವು ಇಂಥವು ನಾವು ಉತ್ಪಾದನೆ ಮಾಡದೇವು ಅಂದ್ರ ನಾವು ಈ ಭೂಮಿಗೆ ಈ ರಸಗೊಬ್ಬರದ ಹಾವಳಿನೇ ತಡ್ಸದಂಗ. ಮತ್ತ ನಮ್ಮ ರೈತರ ತಲೆಯಾಗ ಏನಾದ್ರಿ ಭೂಮಿಗೆ ರಸಗೊಬ್ಬರ ಹಾಕಿದ್ರೆ ಬೆಳೀತದ ಅನ್ನುವಂತ ಭಾವನೆ ಅದ, ಇದು ಶುದ್ಧ ತಪ್ಪ. ಭೂಮಿಯೊಳಗೆ ಸಾಕಷ್ಟು ಪೌಷ್ಟಿಕತೆ ಅಂಶ ಅದ, ಆದ್ರೆ ಅದು ಪೋಲಾಗ್ಲಾರ್ದಂಗ ಅದು ಹ್ಯಾಂಗ ತಡೆದು ಬೆಳೆಗಳನ್ನ ಮುಟ್ಟಿಸಬೇಕು ಅನ್ನೋಂತ ಭಾವನೆ ನಮ್ಮಲ್ಲಿ ಬರಬೇಕಾಯ್ತು, ಅದು ತಿಳ್ಕೊಬೇಕಾಯ್ತು. ಮಾರ್ ಉದಾಹರಣೆ ಹೇಳ್ಬೇಕಂತ ಕೇಳಿದ್ರೆ ಅಂದ್ರ ಈ ಕಾಲಗೈ ಪದ್ಧತಿಯಿಂದ ಭೂಮಿಗೆ ನಾವು ರಸಗೊಬ್ಬರ ಕೊಟ್ಟಾಕ ಎಷ್ಟು ಶಕ್ತಿ ಬರ್ತದ, ಅಷ್ಟೇ ಶಕ್ತಿ ನಾವು ಈ ನೈಸರ್ಗಿಕ ಕೃಷಿಯಿಂದ ಕೊಡ್ಲಿಕ್ಕ. ಅಂದ್ರೆ ಏಕದಳ ಬೆಳೆಯುವ ಹೊತ್ತಿನಾಗ ದ್ವಿದಳ ಬೆಳಿಬೇಕು, ದ್ವಿದಳ ಬೆಳೆದ ಹೊತ್ತಿನಾಗ ಏಕದಳಿ ಬೆಳಿಬೇಕು. ಇವು ಬೆಳೆಯೋದ ಪರ್ಯಾಯ ಬೆಳೆ ಬೆಳೆಯೋದ್ರಿಂದ ನಾವು ಭೂಮಿಯ ಆರೋಗ್ಯ ಕಾಪಾಡೋದಲ್ಲದೆ ಮತ್ತೆ ನಾವು ಪೌಷ್ಟಿಕತೆ ಆಹಾರವನ್ನು ಪಡ್ಲಿಕ್ಕೆ ಸಿಕ್ಕ. ನಿಮ್ಮ ಹೊಲದೊಳಗೆ ಹೆಂಗೆ ಪರಿಸ್ಥಿತಿ, ಯಾವ ರೀತಿ ನೀವು ಇಲ್ಲಿ ತನಕ ಉತ್ಪಾದನೆ ಮಾಡ್ಕೊಂಡು ಬಂದಿರಿ? ನಿಮ್ಗೆ ಹೇಳಬೇಕಂದ್ರೆ ಈ ಪ್ರಪ್ರಥಮವಾಗಿ ಜಿಲ್ಲೆಯೊಳಗೆ ಎಕರೆಗೆ 22 ಕ್ವಿಂಟಲ್ ಬಿಳಿಜೋಳ ಬೆಳೆದ ಏಕೈಕ ರೈತ ಅಂದ್ರೆ ನಾನು ಒಬ್ಬನೇ. ಇದು ನೈಸರ್ಗಿಕ ಕೃಷಿಯೊಳಗೆ ಮತ್ತು ನಮ್ಮದೇ ದೇಶೀಯ ಬೀಜನೊಳಗೆ. ಅದಕ್ಕಾಗಿ ಪುಣೆ ಯೂನಿವರ್ಸಿಟಿಯವರು ಬಂದು ಹೋದ್ರು, ನಮ್ಮ ಈಗ ಕೃಷಿ ಇಲಾಖೆಯವ್ರನ್ನು ಇಲ್ಲಿ ಕಾರ್ಯಕ್ರಮ ಜರುಗಿಸಿದ್ರು. ಇಂಥ ಇದಕ್ಕೆ ಉದಾಹರಣೆ ನಿಮ್ಗೆ ಯಾಕೆ ಹೇಳಗತ್ತೀನಿ ಅಂತ ಕೇಳಿದ್ರಂದ್ರೆ ನಾವು ಮತ್ತವ್ರನ್ನೇ ಅವಲಂಬನೆ ಆಗಿದ್ದೇವೆ. ಅದು ಬಿಟ್ಟು ನಮಗೆ ನಮ್ಮ ಜವಾರಿ ಜೋಳದ ಬೀಜನೆ ನಾವು ಬಳಕೆ ಮಾಡಿದ್ದೆ. ಆದರೆ ಅದು ವಿಧಾನದ ಆ ತಾಂತ್ರಿಕತೆ, ಈ ಹೊಸ ತಾಂತ್ರಿಕತೆ ಅಂದರೆ ವಿಧಾನದ ಆ ವಿಧಾನಗಳನ್ನ ಅಳವಡಿಕೆ ಮಾಡ್ಕೋಬೇಕಾದ್ರೆ ನೀವು ರೈತರು ಯಾರಾದರೂ ಕೆಲವೊಂದು ಜನಾಗ ಮೀಟಿಂಗ್ ಕೂಡಿ ಅಥವಾ ಒಂದು ಸಭೆ ಸಮಾರಂಭಗಳು ಭಾಗವಹಿಸಿ ಬರೇ ದುಡಿಯೋದು ಮಾಡೋದಕ್ಕಿಂತ ಒಂದು ರೈತದ ಏನು ಕಾರ್ಯಕ್ರಮ ಎಲ್ಲಿ ಜರುಗಿಸಿತ್ತು ಯೂನಿವರ್ಸಿಟಿ ಒಳಗೆ ಅಥವಾ ಒಂದು ಆತ್ಮ ಸಮಿತಿಯವರ ಸಹಯೋಗದೊಳಗೆ ಕಾರ್ಯಕ್ರಮ ಇತ್ತು, ಒಂದು ಟ್ರೈನಿಂಗ್ ಇತ್ತು ಅಂದ್ರೆ ತಾವೆಲ್ಲ ಭಾಗಿಯಾಗಿ ಅಂಥ ಹೊತ್ತಿನ ಪ್ರಗತಿಪರ ರೈತರ ಚಿಂತಕರ ಭಾವನೆಗಳನ್ನು ತಾವು ತಿಳ್ಕೊಂಡಿದ್ದೆ ಆದರೆ ನೀವು ಮುಂದೆ ಬರಲಿಕ್ಕೆ ಶಕ್ಯದ ಅನ್ನೋಂಥ ಭಾವನೆ. ಯಾರಾದರೂ ತಮ್ಮ ಜೋಡಿ ಮಾತಾಡಬೇಕು ಅಂತಂದ್ರೆ ತಮ್ಮ ಮೊಬೈಲ್ ನಂಬರ್ ಕೊಡ್ತೀರಿ? ಯಾರಾದರೂ ರೈತರು ನನ್ನನ್ನು ಸಂಪರ್ಕಿಸಬೇಕಾದ್ರೆ ಈಗ ಕರ್ನಾಟಕ ರಾಜ್ಯದ ಎಲ್ಲ ರೈತರಲ್ಲಿನೂ ಮೊಬೈಲ್ ಸಂಖ್ಯೆ ಅದ, ಆದರೂ ಇನ್ನೊಮ್ಮೆ ನಾನು ಸ್ವಲ್ಪ ಹೇಳ್ತೀನಿ. 9535829129. ಅತ್ಮೇರೆ ಈಗ ಪಾಟೀಲ್ರು ಏನು ತಮ್ಮ ನಂಬರ್ ಹೇಳಿದ್ದಾರೆ ನಾನು ಒಂದ್ಸಲ ಹೇಳ್ತೀನಿ, ತಾವು ಬರ್ಕೊಳ್ಬಹುದು. 9535829129 ಈ ನಂಬರ್ನ ಸಂಪರ್ಕ ಮಾಡಿ ತಾವು ಅವ್ರ ಜೊತೆಗೆ ಮಾತಾಡಬಹುದು. ಆತ್ಮೀಯ ರೈತರಿಗೆ ನನ್ನದೊಂದು ಕಿವಿಮಾತು, ಯಾವಾಗಲೂ ರೈತರು ಆದಾಯದ ಕಡೆಗೆ ಲಕ್ಷ್ಯ ಕೊಡದೆ ಪರಿಸರ ಮತ್ತು ಆರೋಗ್ಯ ಮತ್ತು ನಮ್ಮ ಆರ್ಥಿಕತೆ ಬಗ್ಗೆನೂ ಲಕ್ಷ್ಯ ಇಡಬೇಕಾಗಿದೆ. ಅದಕ್ಕಾಗಿ ದಯಮಾಡಿ ರೈತರೆಲ್ಲರೂ ಸ್ವಾವಲಂಬಿಯಾಗಿ ಬದುಕಬೇಕಪ್ಪ ಅಂತ ಕೇಳಿದ್ರಂದ್ರೆ ನೀವು ಮೊದಲನೇದಾಗಿ ನಮ್ಮ ಸಂಪನ್ಮೂಲಗಳ ವಿಚಾರ ಏನದಲ್ಲ ಇದು ಮೊದಲು ತಲೆಯಾಗಿರಲೇಬೇಕು. ಅದಕ್ಕಾಗಿ ನಾವೆಲ್ಲ ರೈತರು ಒಳ್ಳೆಯ ಉತ್ಸುಕತೆಯಿಂದ ಒಕ್ಕಲತನ ಮಾಡಬೇಕಂತ ಮಾಡಬೇಕಂದ್ರೆ ಅಂದರೆ ಸ್ವಂತ ನಿರ್ವಹಣೆಯನ್ನು ಮಾಡಬೇಕು, ಯಾವಾಗಲೂ ಪರಾವಲಂಬಿಯಾಗಿರಬಾರದು. ಮತ್ತು ಅದರ ಜೊತೆಗೆ ರೈತರು ಈ ಒಕ್ಕಲತನ ಮಾಡಬೇಕಂದ್ರೆ ಮೊದಲು ಸಾಲ ಮಾಡಿ ಒಕ್ಕಲತನ ಏನು ಮಾಡುವುದು ಅದು ಪರಿಪಾಠ ಬಿದ್ದಲ್ಲ, ಇದು ನಾವು ತೆಗೆದು ಬದಿಗಿಡಬೇಕು. ಯಾಕಂತ ಕೇಳಿದ್ರೆ ಅಂದ್ರೆ ಉದಾಹರಣೆಗೆ ಹೇಳಿದ್ದೀನಿ, ಈಗ ನನಗೆ ಒಂದೂವರೆ ಎಕರೆ ಈಗ ಕಬ್ಬು ಹಚ್ಚಬೇಕಾಗಿದೆ. ನನ್ನ ಬಳಿ ಎಷ್ಟು ಅಂದ್ರೆ ಒಂದು ಗುಂಟೆಕ್ಕಿಂತ ಅಷ್ಟೇ ಕಡಿಮೆ ಅದ. ಈ ನಮ್ಮ ಸಾಯರ್ ಬಂದಾರಿಗೆ ನೋಡ್ತಾರೆ ಕಾಣಿಸ್ಲಿಕ್ಕತ್ತೇವ್ರಿ, ಅದನ್ನು ಈಗ ಸದ್ಯ ನಾನು ಅಗಿ ಮಾಡಿ ಅಂದ್ರೆ ಸಸಿ ಮಾಡಿ ಮಾಡ್ತೀನಿ. ಇದಿಲ್ಲಿ ಏನಾಯ್ತು ಜೀರೋ ಬಂಡವಾಳ. ಇದಕ್ಕೇನು ಬಂಡವಾಳ? ಈಗ ನಾವು ಒಂದೂವರೆ ಎಕರೆ 2 ಎಕರೆ ಕಬ್ಬು ಹಚ್ಚಬೇಕಪ್ಪ ಅಂದ್ರೆ 20,000 ರೂಪಾಯಿ ಅದಕ್ಕೆ ಬೀಜದ ಖರ್ಚು ಬರ್ತದೆ. ಈಗ ಏನಾಗ್ತದೆ ನಾವು ಈ ನಾವು ಒಂದು ಗುಂಟಾದೊಳಗೆ ನಾವೆಲ್ಲೇ ಒಂದು ಗುಂಟಾ ಬೆಳೆದು ಈ ಸದ್ ಸಸಿ ಮಣ್ಣು ಹಚ್ಚದ್ದೆ ಆದ್ರೆ ಇದು ಕೇವಲ 3-4,000 ರೂಪಾಯಿ ಖರ್ಚು ಬರ್ತದೆ. ಇಲ್ಲಿ ನಮ್ಗೆ ಎಷ್ಟಾಗ್ತದೆ 15,000-20,000 ರೂಪಾಯಿ ಆದಾಯ ಉಳಿತು. ಅಲ್ಲಿ 2-3 ತಿಂಗಳು ನೀರು ಕೂಡ ತಪ್ಪಿತು. ಅಲ್ಲಿ ಭೂಮಿಯಲ್ಲಿ ಮತ್ತೆ ಹೊಸ ಚೈತನ್ಯ ಹುಟ್ಟಲಿಕ್ಕೆ ಮತ್ತೆ ಭೂಮಿಗೆ ಅವಕಾಶ ಕೊಟ್ಟಂಗೈತೆ. ಯಾವಾಗಲೂ ರೈತರು ನೈಸರ್ಗಿಕ ಕೃಷಿ ಮಾಡೋರು ಮತ್ತೆ ಯಾವುದೇ ರೈತರು ಈ ಹೆಂಗ ನಮಗೆ ದುಡಿದವರಿಗೆ ದಣು ಆರಿಸ್ಕೋಬೇಕಾದ್ರೆ ವಿಶ್ರಾಂತಿ ಬೇಕಲ್ಲ, ಹಾಗೆ ಯಾವುದೇ ಫಸಲು ಬೆಳೆದಕ್ಕ ಭೂಮಿಗೆ ವಿಶ್ರಾಂತಿ ಕೊಡುವ ಪದ್ಧತಿ ಸರ್ ಇಟ್ಕೊಂಡಿದ್ದ ಆದ್ರೆ ಭೂಮಿ ಯಾವಾಗಲೂ ಸದೃಢವಾಗಿ ಉಳಿತು. ನಾವು ಪದೇ ಪದೇವಾಗಿ ಮಾಡ್ತೇವೆ ಬೆಳೆ, ಇದು ಶುದ್ಧ ತಪ್ಪ. ಹಿಂದೆ ಕೆರೆಯವ್ರನ್ನು ಪದೇ ಪದೇ ಬೆಳೆ ಮಾಡಿಲ್ಲ, ಒಂದೊಂದು ವರ್ಷ ಒಂದೊಂದು ಸಲ ಒಂದೊಂದು ಹೊಲಗಳು ಪಡ ಕೆಡವಿ ಮುಂದೆ ವರ್ಷ ಬೆಳೆ ಮಾಡ್ಯಾರ. ಯಾಕೆ ಮಾಡ್ಯಾರ ಅಂತ ಕೇಳಿದ್ರಂದ್ರೆ ಅಲ್ಲ ಅದರೊಳಗೆ ಇರುವಂತ ಕೆಲವೊಂದು ದುಷ್ಟ ಶಕ್ತಿಗಳಂತ ಕ್ರಿಮಿಗಳು ಅಥವಾ ವೈರಸ್ಗಳು ಇಂಥವೆಲ್ಲ ಸತ್ತು ಹೋಲಿ ಮತ್ತು ಅಥವಾ ಅಲ್ಲಿ ಅಂಥ ಬೆಳೆ ಬೆಳೆಯುವ ಹೊತ್ತಿನಾಗ ಅಂಥ ಕೀಟಗಳು ಅಲ್ಲಿ ಇರಲಾರ್ದಂಥ ವ್ಯವಸ್ಥೆ ಅಲ್ಲ, ಅಲ್ಲಿಂದ ಜಾಗ ಬಿಟ್ಟು ಹೋಗುವಂಥ ವ್ಯವಸ್ಥೆ ಇದು ಅದು ಮಾಡ್ಯಾರ. ಆ ಪ್ರಕಾರ ನಾವು ನಮ್ಮ ಭೂಮಿಗೆ ಏನು ಮಾಡಬೇಕಪ್ಪ ಅಂದ್ರೆ ವಿಶ್ರಾಂತಿ ಕೊಡಬೇಕು ಮತ್ತು ಕೆಲವೊಂದು ವಿಚಾರದೊಳಗೆ ರಸಗೊಬ್ಬರ ಬಿಟ್ಟು ಇನ್ನು ಉದಾಹರಣೆ ಹೇಳಬೇಕಂದ್ರೆ ನಮ್ಗೆ ಭೂಮಿಯೊಳಗೆ ಜೀವಾಮೃತ ಕೊಟ್ಟೆವಂದ್ರೆ ಎಷ್ಟು ಆತದ ಕೇಳಿದ್ರೆ ಅಂದ್ರೆ 200 ಲೀಟರ್ ಜೀವಾಮೃತ ನಾವು 1 ಎಕರೆ ಕೊಟ್ಟದ್ದೇ ಆದ್ರೆ ಎಷ್ಟು ಶಕ್ತಿ ಬರ್ತದ, ಅಷ್ಟು ಶಕ್ತಿ 2 ಕ್ವಿಂಟಾಲ ನೀವು DAP ಹಾಕದಕ್ಕಾರ ಬರ್ತದ. 2 ಕ್ವಿಂಟಾಲ್ DAP ಕನಿಷ್ಠ ಇಲ್ಲಾಂದ್ರೆ 4,000 ರೂಪಾಯಿ ಖರ್ಚು ಬರ್ತದೆ, 4-5,000 ರೂಪಾಯಿ ಖರ್ಚು ಬರ್ತದೆ. ನಮಗೆ 200 ಲೀಟರ್ ಜೀವಾಮೃತ ಮಾಡ್ಲಕ್ಕ ಕನಿಷ್ಠ ಬರೀ 200 ರೂಪಾಯಿ ಖರ್ಚು. ಯಾಕೆ ಅಂತ ಕೇಳಿದ್ರೆ ಅಂದ್ರೆ ಇಲ್ಲಿ ನಾವು ನಮ್ಮದೇ ಆದ ಸಂಪನ್ಮೂಲ ಇರ್ತದೆ. ಗೋಮೂತ್ರ ನಮ್ಮದು, ಶಗಣ್ ನಮ್ಮದು, ಬೆಲ್ ನಮ್ಮದು, ಅಲ್ಲಿನ ದ್ವಿದಳ ಧಾನ್ಯ ಹಿಟ್ಟು ನಮ್ಮದು, ಗರಿಮಣ್ಣ ನಮ್ಮದು, ನೀರು ನಮ್ಮದು. ನಮಗಿಲ್ಲಿ ಕನಿಷ್ಠ ಏನಾದ್ರೆ ನಮ್ಮಲ್ಲಿ ಇರಲಾರದ ವಸ್ತು ಅಂದರೆ ಏನೋ ಬೆಲ್ ಇಲ್ಲ ಅಂದ್ರೆ ಒಂದು 100 ರೂಪಾಯಿ ಬೆಲ್ಲ, ಇನ್ನೇನೋ ದ್ವಿದಳ ಹಿಟ್ಟು ಇಲ್ಲ ಅಂದ್ರೆ 100 ರೂಪಾಯಿ ಹಿಟ್ಟ, ಅಂದ್ರೆ 200 ರೂಪಾಯಿ ಖರ್ಚು ಕನಿಷ್ಠ ಬರ್ತದೆ. ನಾವು 2 ಕ್ವಿಂಟಲ ತುಟ್ಟಿ ಮಸೋಸ್ಗಳಕ್ಕಿಂತ ಒಂದು 200 ಲೀಟ್ರ್ ದ್ರಾವಣ ನಾವು ತಯಾರು ಮಾಡಿಕೊಂಡಿದ್ದೆ ಅಂದ್ರೆ ಪ್ರಗತಿ ಕಾಣ್ತೇವೆ, ಆರೋಗ್ಯವಂತ ಆತೇವು, ಮತ್ತು ಅದ್ರ ಜೊತೆಗೆ ಒಳ್ಳೆ ಪೌಷ್ಟಿಕ ಆಹಾರ ನಾನು ಸಮಾಜ ಕೊಟ್ಟ ಅಂದರೆ ಹೆಂಗೆ. ಈಗ ಒಬ್ಬ ಗುರುಗಳು ಬಂದ್ರಂದ್ರೆ ನಾವು ಕಾಲಿಗೆ ಎರಗ್ತೇವೆ ಅಂದ್ರೆ ನಾವು ಗುರುವಿದ ಸಾಷ್ಟಾಂಗ ಹಾಕಿದ್ರೆ ನಾ ಇವತ್ತು ಮುಕ್ತ ಆದ ಅನ್ನುವಂಥ ಭಾವನೆ ಇರ್ತಲ್ಲ, ಹಾಂಗೆ ನಾವು ಒಳ್ಳೆ ಆಹಾರವನ್ನು ಸಮಾಜ ಕೊಟ್ಟಾರ ಅವತ್ತು ನಾವು ಸಮಾಜಕ್ಕೆ ಋಣದಿಂದ ಮುಕ್ತ ಆಗ್ತಾನಂತ ಭಾವನೆ. ಈಗ ಜೀವಾಮೃತವನ್ನು ತಾವು ತಯಾರು ಮಾಡ್ತಾ ಇದ್ದೀರಿ, ಅದನ್ನ ಹೆಂಗ್ ತಯಾರು ಮಾಡಬೇಕು ಮತ್ತೆ ಯಾವಾಗ ತಯಾರು ಮಾಡಬೇಕು, ಇದು ಬಹಳ ಮುಖ್ಯದ. ಕಾಲಗಳು ಇರ್ತಾವ ನಮ್ಮಲ್ಲಿ 4 ಕಾಲಗಳು, ಈ ಕಾಲಗಳಲ್ಲಿ ಯಾವ ಕಾಲದೊಳಗೆ ನಾವು ಅದನ್ನ ತಯಾರು ಮಾಡಿದ್ರೆ ಬಹಳ ಪರಿಣಾಮಕಾರಿಯಾಗಿರ್ತದ ಮತ್ತೆ ಯಾವ ರೀತಿ ಅದನ್ನ ಉಪಯೋಗ ಮಾಡಬಹುದು ಅನ್ನೋದ್ರ ಬಗ್ಗೆ ಸ್ವಲ್ಪ ಹೇಳ್ರಿ ಸರ್. ಮೊದಲ ಜೀವಾಮೃತ ತಯಾರು ಮಾಡ್ಬೇಕಂದ್ರೆ ಒಂದು 10 ಕೆಜಿ ಶಗಣಿ ದೇಶದ ದನಗಳದ್ದು, ಹಸುಗಳು ಯಾವೇ ಇರಲಿ, ಅಂದ್ರೆ 10 ಲೀಟ್ರ್ ಅಂದ್ರೆ ಗೋಮೂತ್ರ, 200 ಲೀಟ್ರ್ ನೀರಿನೊಳಗೆ ನಾವು ಕಲಸಿ ಅದರೊಳಗೆ 2.5 ಕಿಲೋ ಅಷ್ಟು ಹಳೆಯದಾದ ಬೆಲ್ಲ, ಅಯಿಂದ ಒಂದು 2.5 ಕಿಲೋ ಮಣ್ಣ, ಕರಿ ಮಣ್ಣು ಅಂದ್ರೆ ಬೆಳಿ ಇರಲ ಜಾನಂದು ಎಲ್ಲೇ ಅಲ್ಲಿ ಹೊಟ್ಟೆ ಅಂದು ಎಲ್ಲೇ ಅಂತ ಮಣ್ಣು ತಂದು ಅದಷ್ಟು ಮಣ್ಣ, 2.5 ಕಿಲೋ ದ್ವಿದಳ ಧಾನ್ಯ ಹಿಟ್ಟ, ಇವು ಹಾಕಿ ನಾವು ಪ್ರತಿ ದಿವಸ 3 ಪ್ರದಕ್ಷಿಣೆ ತಿರುಗಿಸ್ಬೇಕು, 3-4 ಸಲ ತಿರುಗಿಸ್ರೆ ರೆಡ್ಡಿ ಇಲ್ಲ. ಆದ್ರೆ ಈಗ ನಾವು ರೈತರು ಇದಕ್ಕೆ ಯಾವಾಗ ಇದಕ್ಕೆ ಸತ್ತು ಬತ್ತು ಅನ್ನೋದ್ರ ಬಗ್ಗೆ ನಾವು ಸ್ವಲ್ಪ ಹೇಳ್ತೀನಿ ರೀ. ಯಾವಾಗಲೂ ಈ ಜೀವಾಮೃತ ಮೂರು ಮಣ್ಣು ಹೊಳಿತದ. ಈಗ ಉದಾಹರಣೆ, ನಿಮ್ಮ ರೈತರೆಲ್ಲರೂ ಕಾಮನ್ ಬಿಲ್ ನೋಡಿರ್ಬೇಕು, ಆ ಕಾಮನ್ ಬಿಲ್ದಾಗ 3 ಕಲರ್ ಬರ್ತಾವ, ಅದೇ 3 ಕಲರ್ ಈ ಜೀವಾಮೃತಕ್ಕೆ ಬರ್ತದೆ. ಒಂದು ಬಿಸಿಲು ಬಣ್ಣ, ಒಂದು ರೇಷ್ಮೆ ಬಣ್ಣ, ಒಂದು ನೀಲಿ ಬಣ್ಣ ಬರ್ತದೆ. ಈ ಮೊದಲನೇದ ಬಿಸಿಲು ಬಣ್ಣ ಬತ್ತು ಅಂದ್ರೆ ಅದು ತಯಾರಾಗಲಗತ್ತೆ ತಿಳ್ಕೊಳ್ಳೋದು, ಆ ರೇಷ್ಮೆ ಬಣ್ಣ ಬತ್ತು ಅಂದ್ರೆ ಇದು ಪೂರ್ತಿ ಪಕ್ವಾಗಿ ತಿಳ್ಕೊಳ್ಳೋದು, ನೀಲಿ ಬಣ್ಣಕ್ಕೆ ತಿರುಗಲ್ಗತ್ತೆ ಅಂದ್ರೆ ಇದು ತನ್ನ ಶಕ್ತಿ ಕಳ್ಕೊಳ್ಳಕತ್ತೆ ಅನ್ನುವಂತ ಭಾವನೆ ನಮ್ಮ ರೈತರಲ್ಲಿ ತಿಳ್ಕೊಳ್ಳೇಬೇಕು. ಇನ್ನು ಇದು ಕಾಲಾನುಸಾರ ಬಳಕೆ, ಇದು ತಯಾರಾಗೋಕೆ ಎಷ್ಟು ದಿವಸ ತಗೋತದ ಅಂದ್ರೆ ಬೇಸಿಗೆಯೊಳಗ 3-4 ಅಥವಾ 5ನೇ ದಿವಸಕ್ಕೆ ಇದು ತನ್ನ ಕೆಡ್ಲಕ್ಕೆ ಶುರು ಮಾಡ್ತದೆ. ಅಷ್ಟರೊಳಗೆ ಇದು ಬೆಳಿಗ್ಗೆ ನಾವು ಸಿಂಪರಣೆ ಮಾಡಬೇಕು ಅಥವಾ ಬೆಳಿ ಕೊಡಬೇಕು. ಇನ್ನು ಮಳೆಗಾಲದೊಳಗೆ 5-6 ದಿವಸದೊಳಗೆ ತನ್ನ ಹಂತ ಮೀರ್ಲಿಕ್ಕೆ ಶುರು ಮಾಡ್ತದೆ. ಆ ಹೊತ್ತಿನಾಗ ಏನದ, ನಾವು ಅದು ಸಮಶೀತೋಷ್ಣ ವಲಯದಾಗ ಇರೋದ್ರಿಂದ ಆಳಾಗ 6 ದಿವಸನಾಗೆ ಬರ್ತದೆ. ಇನ್ನು ಚಳಿಗಾಲದೊಳಗೆ ಶೀತವಲಯ ಇರೋದ್ರಿಂದ, ಶೀತಗಾಳಿ ಇರೋದ್ರಿಂದ ಇಲ್ಲಿ ಅದು ತಯಾರಿ ಶೇಖರಣೆ ಆಗ್ಬೇಕಪ್ಪ ಅಂತ ಕೇಳಿದ್ರಂದ್ರೆ ಇದು ಕನಿಷ್ಠದಿಂದ 6-7-8 ದಿವಸ ತನಕ ಹೋಗ್ತದೆ. 8 ದಿವಸದೊಳಗೆ ನೀಲಿ ಬಣ್ಣಕ್ಕೆ ಬರ್ಲಿಕ್ಕೆ ಶುರು ಮಾಡ್ತದೆ. ಅದಕ್ಕಾಗಿ ರೈತರೆಲ್ಲರೂ ಕಾಲಾವಧಿಯನ್ನು ನೆನ್ಪಿಟ್ಕೋಬೇಕು. ಬೇಸಿಗೆಯೊಳಗೆ 3-4 ದಿವಸ ಮತ್ತು ಮಳೆಗಾಲದಾಗ 5-6 ದಿವಸ, ಚಳಿಗಾಲದೊಳಗೆ 7-8 ದಿವಸ ನಾವು ಭೂಮಿಗೆ ಕೊಟ್ಟದ್ದೇ ಆದರೆ ಒಳ್ಳೆ ಉತ್ತಮವಾದ ಒಂದು ಗೊಬ್ಬರ ನಾವು ಭೂಮಿಗೆ ಕೊಟ್ಟಂಗೆ ಆಗ್ತದೆ ಅನ್ನುವಂತ ಭಾವನೆ ನಂದು, ಮತ್ತು ನಾ ಆ ಪ್ರಕಾರ ಮಾಡ್ತೀನಿ. ಒಳ್ಳೆಯದು ಮುದ್ದುಗೌಡ ಪಾಟೀಲ್ ಅವರೇ, ಇಲ್ಲಿ ತನಕ ನಮ್ಮ ರೈತ ಬಾಂಧವರಿಗೆ ಬಹಳ ಅದ್ಭುತವಾದಂತಹ ವಿಚಾರಗಳನ್ನು ತಾವು ಹೇಳಿದ್ದೀರಿ. ಯಾವ ರೀತಿ ನಮ್ಮ ರೈತರು ಸ್ವಾಭಿಮಾನದ ಬದುಕನ್ನು ಕಟ್ಕೋಬಹುದು, ಸ್ವಾವಲಂಬಿ ಆಗಿ ಬದುಕಬಹುದು, ಬಾಳಬಹುದು ಅನ್ನುವಂಥ ವಿಚಾರಗಳನ್ನು ತಮ್ಮ ನೈಸರ್ಗಿಕ ಕೃಷಿ, ಸಾವಯವ ಕೃಷಿಯ ಮೂಲಕ ತಾವು ತೋರಿಸಿಕೊಟ್ಟಿದ್ದೀರಿ. ಈ ಮಾತುಗಳು ನಮ್ಮ ಎಲ್ಲ ರೈತರಿಗೆ ಪ್ರೇರಣೆಯಾಗ್ತಾವ ಅಂಥೇಳಿ ನಾವು ಭಾವಿಸ್ತೀವಿ. ಮುಂದಿನ ದಿನಗಳಲ್ಲಿ ಒಂದು ಮತ್ತಷ್ಟು ಆರೋಗ್ಯಪೂರ್ಣವಾದಂಥ, ವಿಷಮುಕ್ತವಾದಂಥ ಒಂದು ಆಹಾರ ಈ ಕ್ಷೇತ್ರದಿಂದ ಬರ್ತದೆ ಅಂಥೇಳಿ ಆಶಿಸ್ತಾ, ತಾವು ಇಲ್ಲಿ ತನಕ ನಮ್ಮ ಎಲ್ಲ ರೈತರ ಜೊತೆಗೆ ಸಂವಾದ ಮಾಡಿದ್ದಕ್ಕೆ ತಮಗೆ ತುಂಬು ಹೃದಯದ ಧನ್ಯವಾದಗಳು. ನಮಸ್ಕಾರ. ಶರಣು ಶರಣಾರ್ಥಿ ತಮಗೆಲ್ಲರಿಗೂ. ಆತ್ಮರೆ, ಇದುವರೆಗೆ ತಮ್ಮ ಅನುಭವಗಳನ್ನು ಹಂಚಿಕೊಂಡಂಥವರು ಇಂಡಿ ತಾಲೂಕು ಬತಕನುಕಿ ಗ್ರಾಮದ ಹಿರಿಯ ರೈತರಾದ ಮುದ್ದುಗೌಡ ಭೀಮನಗೌಡ ಪಾಟೀಲ್ ಅವರು. ಇವರು ರಾಜ್ಯ ರೈತ ಸಂಘದ ತಾಲೂಕು ಅಧ್ಯಕ್ಷರಾಗಿ ಕಾರ್ಯನಿರ್ವಹಣೆ ಮಾಡ್ತಾ ಇದ್ದಾರೆ. ಇವರನ್ನು ಸಂದರ್ಶನ ಮಾಡಿದರು ಡಾಕ್ಟರ್ ಸೋಮಶೇಖರ್ ಎಸ್ರುಳಿ. ಈ ಕಾರ್ಯಕ್ರಮ ವಿಜಯಪುರ ಆಕಾಶವಾಣಿಯಿಂದ ಕೇಳಿಬಂತು. ಆತ್ಮೀಯ ರೈತರ ಕಾರ್ಯಕ್ರಮವಾದ ಕಿಸಾನ ವಾಣಿಯಲ್ಲಿ ನಾವಿದ್ದೇವೆ. ಸಮಯ 7:29:06. ಆಕಾಶವಾಣಿ ಎಲ್ಲ ಕೇಳಿದ್ರಿಗೂ